ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ಮಹಾವಿದ್ಯಾಲಯ, ಕೃಷಿ ಇಲಾಖೆ ವಿಜಯಪುರ ಇವರ ಸಹಯೋಗದೊಂದಿಗೆ ಕೃಷಿ ಮೇಳ 2026 ಇದೇ ಜನವರಿ 4, 5, 6 ಕೃಷಿಯಲ್ಲಿ ನವೋದ್ಯಮಗಳು. ಈ ಮೇಳದಲ್ಲಿ ಕೃಷಿ ವಸ್ತು ಪ್ರದರ್ಶನ, ವಿಚಾರಗೋಷ್ಠಿಗಳು ಮತ್ತು ಕೃಷಿ ಸಲಹಾ ಕೇಂದ್ರಗಳು ಇರುತ್ತವೆ. ದಿನಾಂಕ 4/1/2026 ಪೌಷ್ಟಿಕತೆ ಮತ್ತು ಆರ್ಥಿಕ ಭದ್ರತೆಗಾಗಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ. ದಿನಾಂಕ 5/1/2026 ಕೃಷಿ ಉದ್ದಿಮೆ ಅಭಿವೃದ್ಧಿ ಮತ್ತು ಮಾರುಕಟ್ಟೆ. ದಿನಾಂಕ 6/1/2026 ಸುಸ್ಥಿರ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳು. ಕೃಷಿ ಮೇಳ ನಡೆಯುವ ಸ್ಥಳ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ, ಹಿಟ್ನಳ್ಳಿ ಫಾರ್ಮ್, ವಿಜಯಪುರ. ಗಮನಿಸಿ, ಕೃಷಿ ಮೇಳ 2026 ಇದೇ ಜನವರಿ 4, 5, 6 ಎಲ್ಲ ರೈತ ಬಾಂಧವರು ಕೃಷಿ ಮೇಳದಲ್ಲಿ ಭಾಗವಹಿಸಿ ಮೇಳದ ಸದುಪಯೋಗ ಪಡೆದುಕೊಳ್ಳಿ. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1-800-11-2356 ಕರೆ ಮಾಡಿ. WHO ವತಿಯಿಂದ ಜನಿತಕ್ಕಾಗಿ ಜಾರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉगिन करें CP Grams. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮಣ್ಣಿನ ಮಗ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರದ ಗಣೇಶ್ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರ. ಒಂದು ಗುಂಟೆನು ಜಮೀನಿಲ್ಲದ ಕೃಷಿಕ ಎನಿಸಿಕೊಳ್ಳಬೇಕು ಎಂಬ ಕನಸನ್ನು ಕಂಡ ನನಸು ಮಾಡಿದಂಥವರು. ಇವರು ವಿಜಯಪುರದ ಗಣೇಶ್ ನಗರದ ನಿವಾಸಿ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅಂತೇಳಿ. DEd ಓದಿರುವ ಇವರು ಶಿಕ್ಷಕನಾಗುವ ಕನಸು ಕಾಣದ ಕೃಷಿಕನಾಗಬೇಕು ಎಂಬ ಹಂಬಲ ಹೊಂದಿದಾತ. ಕಡಿಮೆ ಬಂಡವಾಳ, ಕಡಿಮೆ ಶ್ರಮ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ತರುವ ಕೃಷಿಯತ್ತ ಒಲವು ತೋರಿದ ಇವರು ವಿಜಯಪುರ ನಗರದ ಬಾಗಲಕೋಟ ರಸ್ತೆಯ ಪ್ರದೇಶದಲ್ಲಿ ಕೇವಲ ಒಂದು ನಿವೇಶನದಲ್ಲಿ ಶೆಡ್ ನಿರ್ಮಿಸಿಕೊಂಡು ಅಣಬೆ ಬೇಸಾಯ ಮಾಡಿ ಯಶಸ್ಸನ್ನ ಕಂಡಂತವರು. ಅಣಬೆ ಕೃಷಿ ಆರಂಭಿಸಿರುವ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರು ವಿಜಯಪುರ ಜಿಲ್ಲೆಯ ಮೊದಲ ಅಣಬೆ ಕೃಷಿಕನೆಂಬ ಕೀರ್ತಿ ಪಡೆದಿದ್ದಾರೆ. ಒಣ ಮತ್ತು ಹಸಿ ಅಣಬೆ ಮಾರಾಟದ ಜೊತೆಗೆ ಅಣಬೆ ಮೌಲ್ಯವರ್ಧನೆಯನ್ನು ಮಾಡಿ ಯಶಸ್ಸನ್ನ ಕಂಡಂತವರು. ಬನ್ನಿ, ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನ ಕೇಳೋಣಂತ. ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ವಿರೂಪಾಕ್ಷಯ್ಯ ಅವರೇ, ತಾವು ಪದವೀಧರರಾಗಿ ಶಿಕ್ಷಕನಾಗುವ ಕನಸು ಕಾಣೋದನ್ನು ಬಿಟ್ಟು ಕೃಷಿಯ ಕಡೆ ಒಲವನ್ನು ತೋರಿಸಿದ್ರಿ, ಯಾಕಂತ ಕೇಳಬಹುದಾ? ಮೊಟ್ಟ ಮೊದಲನೇದಾಗಿ ಎಲ್ಲ ರೈತ ಮಿತ್ರರಿಗೆ ಹಾಗೂ ಬಾನುಲಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಮಗೆ ಮೊದಲಿಂದನೂ ಕೃಷಿ ಒಳಗೆ ಆಸಕ್ತಿ ಬಹಳ ಇದ್ರಿ. ನಮ್ಮದು ಕೃಷಿ ಜಮೀನು ಇಲ್ಲ ಅಂದರೂ ಸಹಿತ ನಾವು ಬೆಳೆದು ಬಂದು ವಾತಾವರಣ ಹೆಂಗಿತ್ತಪ್ಪ ಅಂತಂದರೆ ಒಕ್ಕಲಿಗರ ಓಣಿನಲ್ಲಿನೇ ನಾವು ನಮ್ಮ ಬಾಲ್ಯವನ್ನೆಲ್ಲ ಕಳೆದಿದ್ವಿ. ಅದು ನಮ್ಮ ಮೇಲೆ ಭಾಳ ಪರಿಣಾಮ ಬೀರಿ ಏನಾಗಿದಲ್ಲ, ನಾವು ಒಟ್ಟು ಅದು ಮುಂಚೆಯಿಂದನೂ ನಾವು ಏನೋ ಒಕ್ಕಲಿಗರನ್ನು ಇದ್ರ ಒಳಗನೆ ಬಂದ್ಬಿಟ್ಟಿದ್ವಿ ರೀ. ಹಿಂಗಾಗಿ ನಮಗೆ ಕೃಷಿ ಒಳಗೆ ಆಸಕ್ತಿ ಸ್ವಲ್ಪ ಬರಲಿಕ್ಕೆ ಕಾರಣ ಆಯ್ತು ರೀ. ಮತ್ತೊಂದು ಹೇಳಬೇಕಂತಂದ್ರೆ ನಾವು ನಮ್ಮ ಮಲೆನಾಡು ಕವಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿಗಳನ್ನು ಸ್ವಲ್ಪ ಓದು ಹವ್ಯಾಸ ಬಾಳ್ರಿ. ಹಿಂಗಾಗಿ ಅವರು ಮೂಲ ಕೃಷಿಕರು, ಅವರು ಕೃಷಿಕರು ಆದ ನಂತರನೇ ಉಳಿದಿದ್ದು ಎಲ್ಲ ಮಾಡಿದ್ರು ಅವರು. ಅದರಲ್ಲಿ ನಮಗೆ ಅವ್ರ ಪುಸ್ತಕಗಳನ್ನು ಓದಿ ಓದಿ ಸ್ವಲ್ಪ ನಮಗೆ ಮತ್ತು ನಾನು ಕೃಷಿಕ ಆಗ್ಬೇಕು ಅನ್ನೋದು ನನಗೆ ಬಲವಾಗಿ ಅದು ಉಳಿದು ಬಿಡ್ತೀನಿ ಮನಸ್ಸಿನಲ್ಲಿ. ಇವು ಬೇರೆ ಏನೇ ಕೆಲಸ ಮಾಡಿದ್ರು ನನಗೆ ಅಷ್ಟೊಂದು ಇದಾಗ್ತಿದ್ದಿಲ್ಲ. ನಾನು ಒಟ್ಟ ಏನೇ ಮಾಡಿದ್ರು ಕೃಷಿಕ ಆಗಲೇಬೇಕಂತ ಹೇಳಿ ಅದು ನನ್ನ ಮೇಲೆ ಅವೆರಡೂ ಪರಿಣಾಮ ಬೀರಿದ್ದು ಸರ್. ನಮ್ದು ಹೇಳಬೇಕಂದ್ರೆ ಸರ್, ನಮ್ಮದು ಯಾವುದೇ ರೀತಿ ಕೃಷಿ ಜಮೀನು ಅಂತೇಳಿ ಏನೂ ಇಲ್ಲ ಸರ್. ಈಗ ನಾನು ಅಣಬೆ ಕೃಷಿ ಮಾಡಿರೋದು ಹೆಂಗಂತಂದ್ರೆ ಮನಿ ಕಟ್ಟುವ ನಿವೇಶನ ಸರ್. ಅದು ನಾವು ಮನಿ ಕಟ್ಟಬೇಕಂತ ಹೇಳಿ ತಗೊಂಡಿದ್ದು ಪ್ಲಾಟ್ನಲ್ಲೇ ನಾನು ಅಣಬೆ ಕೃಷಿಯನ್ನ ಮಾಡಿದ್ದೇನೆ ಸರ್. ಈಗ ತಾವು ಮೊದಲು ಯಾವ ಬೆಳೆಯಿಂದ ಕೃಷಿಯನ್ನ ಆರಂಭಿಸಿದ್ರಿ? ಮುಂಚಿತ ನಾ ಏನ್ ಮಾಡಿದ್ದೆ ಸರ್, ಇಲ್ಲಿ ನನಗೆ ಕೃಷಿಯಿಂದ ಆಸಕ್ತಿ. ನಮ್ದು ಮೂಲ ಡಿ ಎಡ್ ಸರ್. ನಾವು ಕೆಲವೊಂದು ಓದ್ಕೊಂಡು ಒಂದು ಮೂರು ನಾಲ್ಕು ವರ್ಷ ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ನೋಡ್ಕೊಂಡಿದ್ದೀವಿ ರೀ. ಅದು ಏನು ಇದಾಗ್ಲಾರ್ದ ಕಾರಣಕ್ಕೆ ಏನೇ ಮಾಡಿದ್ರು ಮೂಲ ನಂದೇನಿತ್ತು ಕೃಷಿ ಅನ್ನೋದೇ ನನಗೆ ಬಹಳ ವಿಚಾರ ಬರ್ತೈತ್ರಿ. ಒಟ್ಟ ರೈತ ಆಗ್ಬೇಕು ನನಗೆ. ನಾಲ್ಕು ಮಂದಿ ಏನೇ ಕರೆದ್ರು ಏ ಇವ್ರು ರೈತರು ನೋಡಪ್ಪ ಅನ್ಬೇಕು ನನಗೆ. ಅದು ಒಂದು ತಲೆಯಾಗ ಬಹಳ ಇದ್ದ ಕಾರಣಕ್ಕೆ ನಾ ಏನ್ ಮಾಡಿದೆ, ಒಬ್ರದು ನಮ್ದು ಪರಿಚಯಸ್ಥರಲ್ಲಿನೇ ಏನ್ ಮಾಡಿದೆ ರೀ, ದೇವ್ರಿಪ್ರಿಗಿ ತಾಲೂಕು ಚಿಕ್ಕರುಗಿ ಅಂತ ಹೇಳಿ ಗ್ರಾಮ ಬರ್ತದೆ ಸರ್. ಅಲ್ಲಿ ಏನ್ ಮಾಡಿದೆ ನಾನು, ಅವ್ರದ್ದು ಹೊಲನ ಒಂದು 12 ಎಕರೆ ಜಮೀನ್ ಇತ್ತು ಸರ್. 240 ನಿಂಬಿ ಗಿಡ ಇತ್ತರಿ, ಎಲ್ಲ ತರ ಬೆಳೆ ಇದ್ದು ಹಣ್ಣಿನ ಗಿಡಗಳಿದ್ವು. ಆ ಹೊಲನ ನಾವು ಒಂದು 3 ವರ್ಷ ಅದು ನನಗೆ ಯಾವುದೇ ತರ ಮೊದಲು ನಾವು ಹೋಗಿ ಏನು ಹೊಲದಾಗ ಕೆಲಸ ಮಾಡ್ದವಲ್ಲ ಏನು ಅಲ್ರಿ, ಡೈರೆಕ್ಟ್ ನಮ್ಮದು ಏನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇದೇನು ಡಿ ಎಡ್ ನಂತರ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾ ಸೀದಾ ನಂದು ಕೃಷಿ ಕೆಲಸಕ್ಕನೇ ಹೋಗ್ಬಿಟ್ಟೆ ರೀ. ಹೊಲ ಮಾಡಕ್ಕಂತಾನೆ ಹೋಗೆ. ಅಲ್ಲಿ ಒಂದು 3-3.5 ವರ್ಷ ಹೊಲ ಮಾಡಿದೆ ಸರ್ ನಾನು. ಅಂದ್ರೆ ಶಿಕ್ಷಕನಾಗೋಕ್ಕಿಂತ ನಿಮಗೆ ಕೃಷಿಕ ಕರೆಸ್ಕೋಬೇಕಂದ್ರೆ ಹಂಬಲ ಜಾಸ್ತಿ. ಹೌದೌದು ಸರ್, ಹೌದೌದು ಸರ್, ನನಗೆ ರೈತ ಅಂತಾನೆ ಕರಿಬೇಕು ಜನ. ಅದೇ ಒಂದು ಕಾರಣಕ್ಕಾಗಿನೇ ನಾನು ಬೇರೆಯವ್ರು ಹೊಲ ಮಾಡಿದ್ರು. ಅಲ್ಲಿ ಎಲ್ಲ ಸ್ವಲ್ಪ ಸಮಸ್ಯೆಗಳು ತೊಂದರೆಗಳು ಇದ್ದವು, ಅವು ಕಣ್ಣಿಗೆ ಕಾಣ್ತಿದ್ವು ಸರ್. ಆದ್ರೂ ನಮಗೇನ್ರಿ ಭೂಮಿ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಅವನ್ನೆಲ್ಲ ನಾವು ಸೈಡಿಗೆ ಇದು ಮಾಡ್ಕೊಂಡು ಒಟ್ಟ ನಂದೇನದ ಅಲ್ಲಿಗೆ ನಮಗೆ ಮಣ್ಣಿಗೆ ನಾವು ಒಂದು ಬೆಲೆ ಕೊಟ್ಟು ಪ್ರಾಮಾಣಿಕವಾಗಿ ಅದ್ರ ಕೆಲಸ ಮಾಡ್ಕೊಂಡಿದ್ದೀವಿ ರೀ. ಆ ತರ ನಮ್ದು ಕೃಷಿ ಜರ್ನಿ ಆರಂಭ ಆಯ್ತು ಸರ್. ಅಣಬೆ ಕೃಷಿಯನ್ನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ಇದು ಒಳ್ಳೆ ಪ್ರಶ್ನೆ ಆಗ್ತದೆ ಸರ್. ಯಾಕಂತಂದ್ರೆ ನನಗೆ ಜಮೀನ್ ಇರ್ಲಾರ್ದ ಕಾರಣಕ್ಕೆ ಬೇರೆ ಆಪ್ಷನ್ ಇಲ್ರಿ ನನಗೆ. ನನಗೆ ಇನ್ನೊಂದು ಅವಕಾಶ ಇಲ್ಲ. ಇದು ನಾನು ಒಮ್ಮಿದೊಮ್ಮಕ್ಕಳಿಗೆ ಹೊಲ ಹಿಡ್ಕೊಂಡು ನಾನು ಕೃಷಿ ಮಾಡ್ತೀನಿ ಅಂತಂದ್ರೆ ಕಷ್ಟ ಆಗ್ತದೆ. ಆ ಕಾರಣಕ್ಕೆ ನಾ ಏನು ಮಾಡಿದೆ, ಇದು ಒಟ್ಟ ನಾನು ಏನ್ರಿ 2017 2020 ತನಕ ಅದೇನು ಚಿಕ್ಕರುಗಿ ಗ್ರಾಮದಲ್ಲಿ ಹೊಲ ಎಲ್ಲ ಮಾಡಿದ್ದೀರಿ, ಅಲ್ಲಿಂದ ಕೆಲವೊಂದು ಕಾರಣಾಂತರಗಳಿಂದ ನಾನು ಅದನ್ನು ಬಿಟ್ಟು ಬರೋದಾಯ್ತು. ಬಿಟ್ಟು ಬಂದ ನಂತರ ನಾನು ಮತ್ತೆ ಶೀಘ್ರ ಲಿಪಿಗಾರರು ಸ್ಟೆನೋಗ್ರಫಿನ ಸ್ವಲ್ಪ ಸ್ಟಡಿ ಮಾಡಿದ್ದೆ ಸರ್. 1 ಇಯರ್ ಅದು ಡಿಸ್ಕಂಟಿನ್ಯೂ ಆಗಿತ್ತು. ಅದರ ನಂತರ ಅದರ ಆಧಾರದ ಮೇಲೆ ನಾನು ಸ್ವಲ್ಪ ಇದು ಬಾಂಡ್ ರೈಟರ್ ಆಗಿ ಕೆಲಸ ಮಾಡ್ಕೊಂಡೆ ರೀ. ಬಾಂಡ್ ರೈಟರ್ ಆಗಿ ಇಲ್ಲೇ ನಮ್ಮ ಹಳೆ ತಹಸೀಲ್ದಾರ್ ಆಫೀಸ್ ವಿಜಯಪುರ ಡಿ ಸಿ ಆಫೀಸ್ ಹತ್ರ ನಂದೇ ಸ್ವಂತ ಅಂಗಡಿ ಹಾಕೊಂಡು ನಾನು ಅಲ್ಲಿ ಬಾಂಡ್ ರೈಟರ್ ಆಗಿ ಕೆಲಸ ಮಾಡಿದ್ದೆ ರೀ. ಎಲ್ಲ ಕಾಗದ ಪತ್ರ ರೆಂಟ್ ಈ ತರ ಎಲ್ಲಾನೂ ಮಾಡ್ತಾ ಇದ್ದೆ. ಅದ್ ನನಗ ಮನಸ್ಸಿನಲ್ಲಿ ಉಳಿತೈತ್ರಿ. ಒಟ್ಟು ಯಾವಾಗ್ಲೂ ದಿನ ಏನಪ್ಪ ಇದು ಬರೋದು, ಬೆಳಿಗ್ಗೆ 9 ಗಂಟೆಗೆ ಕಂಪ್ಯೂಟರ್ನ ಟೈಪ್ ಮಾಡೋದು, ಹೊಳ್ಳೆ 6 ಮನೆಗೆ ಹೋಗೋದು, ಇದು ಒಂಥರ ನನಗ ಮನಸ್ಸಿಗೆ ಒಪ್ತಿದ್ದಿಲ್ಲ. ಹಾ, ದುಡ್ಡು ಬರ್ತಿತ್ರಿ, ನನಗ್ ಮನಸ್ಸು ಒಪ್ತಿದ್ದಿಲ್ಲ. ಒಟ್ಟ ನಮಗೇನು ಹೊಲ ಅಲ್ಲೆಲ್ಲ ಮಾಡಿ ಬಂದ್ಬಿಟ್ಟಿದ್ದು ಅದು ದಿನಾ ತಲೆನಲ್ಲಿ ಕೊರಿಯುದ್ರಿ. ಹಿಂಗಾಗಿ ರಾತ್ರಿ ನಿದ್ದೆ ಹತ್ತಿದ್ದಿಲ್ಲ. ಒಟ್ಟ ನಾ ಏನಾರ ಮಾಡ್ಬೇಕು. ಒಂದು ದಿನ ನಮ್ಮ ತಮ್ಮ ರೀ ಪ್ರವೀಣ್ ಶಾಸ್ತ್ರಿ ಮಠ ಅಂತ ಹೇಳಿ ನಮ್ಮ ತಮ್ಮವರು, ಅವರು ಇವ್ ಒಟ್ಟ ಇನ್ನ ಹೊಲದ ಬಗ್ಗೆನ ಬಹಳ ಕಾಳಜಿ ಅದಾನ ಅಂತ ತಿಳ್ಕೊಂಡು ಅವ ಏನಂದ, ಇಲ್ಲಪ್ಪ ನೀನು ಹೊಲನೇ ಮಾಡೋದಿತ್ತಂದ್ರೆ ಈಗ ಒಮ್ಮಕ್ಳಿಗೆ ತಗೊಳ್ಳೋದಾಗೋದಿಲ್ಲ, ಅದಕ್ಕೆ ಏನದಲ್ಲ ನೀನು ಅಣಬೆ ಕೃಷಿ ಮಾಡಿಬಿಡು ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ಅವ ನಮ್ಮ ತಮ್ಮ ನನಗೆ ಇದನ್ನು ಸಲಹೆ ಮಾಡಿದರಿ. ಅಣಬೆ ಕೃಷಿ ಅಂತಂದ್ರೆ ಇದನ್ನು ಮಾಡ್ಲಿಕ್ಕೆ ಕಾರಣ ಮೇನೇನಂತಾರೆ, ಇದಕ್ಕೆ ದೊಡ್ಡ ಜಾಗ ಬೇಕಾಗುದಲ್ಲ ಸರ್. ಫಸ್ಟ್ ಆಫ್ ಆಲ್ ಒಟ್ಟ ದೊಡ್ಡ ಜಾಗ ಬೇಕಾಗುದಿಲ್ಲ. ಅಗದಿ ಸಣ್ಣದು ಒಂದು ನೀವು ಗುಂಟಾ ಪ್ಲಾಟ್ ಇತ್ತದ ಅದ್ರಾಗ ಒಂದು 10x10 ಜಾಗದಲ್ಲಿ ಆದ್ರೂ ನೀವು ಈ ಕೃಷಿ ಮಾಡ್ಬೋದು. ಮತ್ತೆ ಇನ್ನೊಂದು ಇದ್ರದ್ದು ಒಂದು ದೊಡ್ಡ ನಮಗೆ ಉಪಯೋಗ ಏನದಂದ್ರೆ ಬಹಳ ದೊಡ್ಡ ಖರ್ಚಿಂದೇನು ಅಲ್ರಿ ಇದು. ಅಗದಿ ಕಡಿಮೆ ಖರ್ಚು ವೆಚ್ಚದಲ್ಲಿನೇ ನಾವು ಈ ಕೃಷಿನ ಆರಂಭ ಮಾಡಬಹುದು. ಇದರಲ್ಲಿ ನನಗೆ ಮತ್ತೆ ಅಣಬೆ ಕೃಷಿಕ ಅಂತ ಅಂತಾರಲ್ರಿ, ಇದ್ರೊಳಗೆ ಕೃಷಿಕ ನಾ ರೈತ ಆಗಿಬಿಟ್ಟೆ ಇಲ್ಲಿ. ಈ ಒಂದು ಕಾರಣಕ್ಕೆ ಒಟ್ಟ ಬಿಡ್ಲಾರ್ದಂಗ ಇದನ್ನ ಮಾಡ್ಕೊಂತನ ಬಂದ್ರಿ. ಇದನ್ನ ನಮ್ಮ ತಮ್ಮ ಹೇಳಿದ ನಂತರ ನಾ ಏನ್ ಮಾಡಿದ್ರಿ, ಒಂದು ಎರಡು ತಿಂಗಳ ಏನ್ ಮಾಡಿದೆ ರೀ, ಇದ್ರ ಬಗ್ಗೆ ನಾನು ಸ್ವಲ್ಪ ಯೂಟ್ಯೂಬ್ ಇಂದ ಅದರಿಂದ ರಿಸರ್ಚ್ ಮಾಡ್ಕೊಂಡೆ ರೀ, ಗ್ರೌಂಡ್ ವರ್ಕ್ ಮಾಡ್ಕೊಂಡೆ ಎಲ್ಲ ತರ. ಈಗ ಮಾಡ್ತೀವಿ ಒಂದ್ ನಂತರ ನಮಗ ಅದರಿಂದ ರೈತ ಅಂತಾರ ಅನ್ನೋದು ಒಂದು ಅವಕಾಶ ಅದ ಇದರಲ್ಲಿ, ಇದ್ರಾಗ ನಾನು ಸೋಲ್ಬಾರ್ದು ಅಂತ ತಿಳ್ಕೊಂಡು ಒಟ್ಟ ಯಾವುದೇ ತರ ಅದರ ಬಗ್ಗೆ ಅಣಬೆ ಬಗ್ಗೆ ಮಾಹಿತಿ ಸಿಗ್ಲಿಕ್ಕತ್ತಂದ್ರೆ ಅದನ್ನ ನಾನು ತಗೊಂಡು ಸರಿಯಾಗಿ ಇದನ್ನ ಮಾಡಿಕೊಂಡು ಅಣಬೆ ಕೃಷಿ ಮಾಡಿದ್ದೆ ಸರ್. ವಿಜಯಪುರ ಜಿಲ್ಲೆಯ ಮೊದಲ ಅಣಬೆ ಕೃಷಿಕಣೆ ಎಂಬ ಕೀರ್ತಿ ನಿಮಗೈತಿ, ಅದರ ಬಗ್ಗೆ ನಿಮ್ಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳ್ಬೋದು. ಈ ಅಣಬೆ ಕೃಷಿಯನ್ನ ಮಾಡಾಕ ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ಯಾರ? ಮೊದಲೇದಾಗಿ ಹೇಳ್ಬೇಕಂದ್ರ ಕುಟುಂಬ ಸರ್, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಅಪ್ಪ ಅಮ್ಮವ್ರದ್ದು ನಮ್ಮ ತಮ್ಮಂದು ಇವ್ರದ್ದು ಸಹಕಾರ ಬಹಳ ಅದ ಸರ್. ಹೆಂಗಂದ್ರೆ ನಾನು ಇದು ಕೃಷಿ ಆರಂಭ ಮಾಡಿದಾಗ ಧನ ಸಹಾಯ ಮಾಡಿದವರು ಅವ್ರು ಯಾವಾಗ್ರಿ ದುಡ್ಡು ಕೊಟ್ಟು, ಮತ್ತೆ ನಂತರ ಇದು ಸ್ಟಾರ್ಟಿಂಗ್ ನಮ್ಮಲ್ಲಿ ನಮ್ಮ ಬಿಜಾಪುರ ಭಾಗಕ್ಕೆ ಏನದ ಸರ್, ಅಣಬೆ ಕೃಷಿ ಹೊಸಾದ್ರಿ, ಮತ್ತೊಂದು ಇದ್ರದ್ದು ಬಳಕೆ ಪ್ರಮಾಣನೂ ಕಡಿಮೆ ಅದಾರಿ ಸ್ವಲ್ಪ. ಆ ಕಾರಣಕ್ಕೆ ಏನಾಯ್ತು, ಅವಾಗ ನಮ್ದು ಯಾವುದೇ ತರ ಗ್ರಾಹಕರು ಇಲ್ಲದಾಗ ನನ್ಗೆ ಪೂರ್ತಿ ಅವರೆಲ್ಲ ಮನೆಯಲ್ಲಿಂದ ಸಪೋರ್ಟ್ ಮಾಡಿದ್ರು, ಆರ್ಥಿಕವಾಗಾಯ್ತು ಏನಾಯ್ತು ಎಲ್ಲರಿಂದನೂ ಸಪೋರ್ಟ್ ಮಾಡಿದ್ರು. ನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಅವರು, ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಜಯಪುರ ಹಿಟ್ನಳ್ಳಿ ಫಾರ್ಮ್ ಅಲ್ಲಿ ಅಧಿಕಾರಿಗಳು, ನಂತರ ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು, ಹಾಗೂ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು, ಅವ್ರಿಗೂ ನಂಬಿಕೆ ಇದ್ದಿಲ್ಲರಿ ನಮ್ಮಲ್ಲಿ ಬಿಜಾಪುರದಲ್ಲಿ ಇದು ಬರ್ತದ ಮಾಡ್ತದ ಅನ್ನೋದು. ನಾನೇನ್ ಮಾಡಿದ್ರಿ, ಫಸ್ಟ್ ನಂದು ಅಣಬೆ ಬೆಳೆಯನ್ನ ಬೆಳೆದು ತಗೊಂಡು ಹೋಗಿ ಅವರಿಗೆ ಪ್ರೂಫ್ ಆಗಿ ತೋರಿಸಿದೆ ರೀ ನಾನು. ಹಾ, ತಗೊಂಡು ಹೋಗಿ ನಾನು ಬೆಳೆದ ನಂತರನೇ ಅವ್ರಿಗೆ ಹೋಗಿ ನಾನು ಕಾಂಟ್ಯಾಕ್ಟ್ ಆಗೇನ್ರಿ. ಅಲ್ಲಿಂದ ಅವ್ರು ಏನ್ ಮಾಡಿದ್ರು, ಇಲ್ಲ ಬರ್ತದ ಮಾಡಿದಾರಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಬಹಳ ನನಗೆ ಸಪೋರ್ಟ್ ಸಿಕ್ತರಿ. ಈಗ ನಾ ಇಲ್ಲಿವರೆಗೂ ಉಳಿಲಾಕ ಕಾರಣ ಆಗಿದ್ದಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಹಿಟ್ನಳ್ಳಿ ಫಾರ್ಮ್ ಅಗ್ರಿ ಯೂನಿವರ್ಸಿಟಿ, ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಮತ್ತೆ ಹಾಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಇವು ಎಲ್ಲಾನೂ ಬಹಳ ಕಾರಣ ಆಗ್ತಾವ್ರಿ. ಹಾ ಸರ್, ನೀವು ಈ ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡಿದ್ನಿ ಅಂತ ಹೇಳಿದ್ರಿ, ಈ ಅಣಬೆ ಕೃಷಿಯನ್ನ ಯಾವ ರೀತಿ ಮೊದಲಿಂದ ನೀವು ಪ್ರಾರಂಭ ಮಾಡಿದ್ರಿ? ನಾನೇನ್ ಮಾಡಿದೆ ಸರ್, ನಮ್ಮ ಮನೆ ಪಕ್ಕದಲ್ಲಿನೇ ಒಂದು ಗುಂಟಾ ನಿವೇಶನ ಇತ್ತು ಸರ್, ಅದೆಲ್ಲ ನಮ್ಮ ಓಣಿದು ಎಲ್ಲ ಕಚ್ರ ಎಲ್ಲ ಬಂದು ಹಾಕ್ತಿದ್ರು. ಅದು ನಾ ಏನ್ ಮಾಡಿದೆ, ಇದು ನಮ್ಮ ತಮ್ಮ ನನಗೆ ಐಡಿಯಾ ಕೊಟ್ಟ ನಂತರ, ಸಲಹೆ ಮಾಡಿದ ನಂತರ ನಾನೆಲ್ಲ ಅದ್ರ ಬಗ್ಗೆ ಓದ್ತಾ ಇದ್ದೆ ಮಾಡ್ತಾ ಇದ್ದೆ, ಅದ್ರ ತರಾನೇ ಈಗ ಇದನ್ನ ಎಲ್ಲಿ ಮಾಡ್ಬೇಕು ಅನ್ನೋದು ಬಂತ್ರಿ ವಿಷಯ. ಅದಕ್ಕೆ ಮನೆ ಪಕ್ಕಕ್ಕೆ ಒಂದು ನಮಗೆ ಪರಿಚಯಸ್ತ್ರದೇ ಒಂದು ಜಾಗ ಖಾಲಿ ಇತ್ತು ಸರ್, ಗುಂಟಾ ಪ್ಲಾಟ್. ಅದರಲ್ಲಿ ನಾನೇನ್ ಮಾಡಿದೆ, ಅವ್ರಿಗೆ ಕೇಳ್ಕೊಂಡ್ವಿ, ಅವರೆಲ್ಲ ಆಯ್ತು ಮಾಡ್ರಿ ಅಂತಂದು ಅವರು ಸಹಾಯ ಮಾಡಿದ್ರಿ. ಆಯ್ತು ನಡಿ ಅಂದು ಅದೇ ಜಾಗದಲ್ಲಿ ಒಂದು 70,000 ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು ಅಣಬೆ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿಂದ ನಮ್ದು ಕೃಷಿ ಅಣಬೆ ಕೃಷಿ ಆರಂಭ ಆಯ್ತು ಸರ್. ಅಂದ್ರೆ ಈ ಅಣಬೆ ಕೃಷಿಗೆ ಸಲಹೆಗಾರನ ಅಂದ್ರೆ ನಿಮ್ ತಮ್ಮ ಅಂತ ಹೇಳ್ಬೋದು? ಹೌದೌದು ಸರ್, ಇದು ಬಂದು ನನಗೆ ಇವತ್ತಿಗೂ ನಾನು ಅದೇ ಅವನು ಬಹಳ ನೆನೆಸ್ತೇನ್ರಿ. ಹಿಂಗಾಗಿ ಯಾಕಂದ್ರೆ ಇದನ್ನ ನಾನು ಅಣಬೆದು ನಮಗೂ ಮುಂಚೆ ಐಡಿಯಾ ಇತ್ತರಿ, ಆದ್ರೆ ನಾನು ಅದನ್ನ ಇಷ್ಟು ನನಗೆ ಅದು ಮುಂದೆ ನನಗೆ ಹೆಲ್ಪ್ ಆಗ್ತದ ಅನ್ನೋದು ನನಗೆ ಗುರ್ತಿದ್ದಿಲ್ಲ. ಇದು ಇದಕ್ಕೆಲ್ಲ ಕಾರಣ ಮೂಲ ಅಂತಂದ್ರೆ ನಮ್ಮ ತಮ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ತುಂಬಾ ಸಂತೋಷ. ಈ ಅಣಬೆ ಕೃಷಿ ಮಾಡಬೇಕು ಅಂತಂದ್ರ ಯಾವ ಪದ್ಧತಿಯೊಳಗೆ ಮಾಡಬೇಕು, ಮತ್ತ ಏನೇನು ಸಾಮಗ್ರಿಗಳು ಬೇಕಾಗ್ತಾವ ಅಂತ ಹೇಳಿ ನಮ್ಮ ರೈತರಿಗೆ ಹೇಳ್ತೀರಿ? ಹಾ ಸರ್, ಒಂದು ಇದಕ್ಕೆ ಯಾವುದೇ ತರ ಆದರೂ ದೊಡ್ಡ ಏನ್ರಿ ಕಟ್ಟಡಗಳಾಯ್ತು ಜಮೀನಾಯ್ತು ಇದೇನು ಬೇಕಾಗೋದಿಲ್ಲರಿ. ಇದಕ್ಕೆ ಬೇಕಾಗೋದು ಅಂತಂದ್ರೆ ಒಂದು ನೀವು ಸಣ್ಣದು ನಾ ಅದೇ ಅನ್ನಲ್ರಿ, ಒಂದು ಪ್ಲಾಟ್ ಇತ್ತಂದ್ರೆ ಸಾಕು, ಒಂದು 15x20 ಜಾಗ, 20x10 ಈ ಟೈಪ್ ಜಾಗಗಳು ಇತ್ತಂದ್ರೂ ಇದನ್ನ ನೀವು ಏನದಲ್ರಿ ಒಂದು ಸಣ್ಣ ಶೆಡ್ ನಿರ್ಮಾಣ ಮಾಡಿ ನಾವು ಆ ದನದ ಕೊಟ್ಟಿಗೆ ಮಾಡ್ಕೊಂಡಿರ್ತೀವಿ, ಉದಾಹರಣೆಗೆ ಕೋಳಿ ಶೆಡ್ ಮಾಡಿರ್ತೀವಿ, ಕುರಿ ಶೆಡ್ ಮಾಡಿರ್ತೀವಿ, ಇಂಥದ್ರಲ್ಲಿನೂ ನಾವು ಈ ಕೃಷಿಯನ್ನು ಆರಂಭ ಮಾಡ್ಬೋದು ರೀ. ಇದರಲ್ಲಿ ಒಳಗಡೆ ಹೋದ್ವಪ್ಪ ಅಂದರೆ ಅಣಬೆ ಕೃಷಿಯಲ್ಲಿ ಏನಾಗ್ತದಂದ್ರೆ ಇದರಲ್ಲಿ ನಾವೇನ್ ಮಾಡ್ತೀವಿ ರೀ, ತೂಗು ನೆಲವು ಸಿಸ್ಟಮ್ ಅಂತೇಳಿ ಒಂದು ಹ್ಯಾಂಗಿಂಗ್ ಮೆಥಡ್ ಅಂತೇಳಿ ಒಂದು ಬರ್ತದ್ರಿ, ನಮ್ಮದು ಏನು ಮೊದಲು ಮೊಸರು ಗಡಿಗೆ ಕಟ್ತಿದ್ರಲ್ರಿ, ನಾವು ಆ ತರ ನಾವೇನು ಮೇಲೆ ನಮ್ಮ ಶೆಡ್ನಲ್ಲಿ ಆ ಕಟ್ಟಿಗೆಗಳನ್ನು ಕಟ್ಕೊಂಡು ಅದಕ್ಕೆ ನಮ್ಮದು ಪ್ಲಾಸ್ಟಿಕ್ ವೈರನ್ನು ಕಟ್ಕೊಂಡು ಅದರಲ್ಲಿ ನಾವು ನಮ್ಮ ಬ್ಯಾಗ್ಗಳನ್ನು ನಾವೇನು ಅಣಬೆ ಕೃಷಿ ಮಾಡ್ತೀವಲ್ರಿ ಆ ಬ್ಯಾಗ್ಗಳಿಗೆ ತಯಾರು ಮಾಡ್ತೀವಿ. ಅದರಲ್ಲಿ ಕಟ್ಟಿಗೆಗಳಿಗೆ ನೆಲುಗಳನ್ನ ತೂಗ ಹಾಕ್ತೀವಿ. ಹಾ ಸರ್, ಆ ತರ ಮಾಡ್ತೀವಿ ರೀ. ಇನ್ನೊಂದು ಏನ್ ಬರ್ತದ್ರಿ, ಇದರಲ್ಲಿ ರ್ಯಾಕ್ ಬರ್ತಾವಲ್ಲ ಸರ್, ಆ ತರ ರ್ಯಾಕ್ ಪದ್ಧತಿ ಮಾಡಿಕೊಂಡು ನಾವೇನ್ ತಯಾರು ಮಾಡಿದ ಬ್ಯಾಗ್ಗಳನ್ನ ರ್ಯಾಕ್ ನಲ್ಲಿನೂ ಇಡಬಹುದು ಸರ್. ಅದು ಒಂದ್ ಸ್ವಲ್ಪ ಹೆಚ್ಚಿಗೆ ಪ್ರದೇಶನ ಕೇಳ್ತದ. ಈ ಕಡಿಮೆ ವೆಚ್ಚದಲ್ಲಿ ಮಾಡ್ಕೋಬೇಕಿತ್ತಪ್ಪ ಅಂದ್ರೆ ಇದು ನೆಲವು ಸಿಸ್ಟಮ್ ನಲ್ಲಿ ನಾವು ಹ್ಯಾಂಗಿಂಗ್ ಮೆಥಡ್ ಒಳಗೆ ಮಾಡ್ಕೋಬಹುದು. ನೀವು ಯಾವ ಪದ್ಧತಿ ಒಳಗೆ ಮಾಡಿದ್ರಿ? ನಾವು ಹ್ಯಾಂಗಿಂಗ್ ಮೆಥಡ್ ಅಲ್ಲಿ ನೆಲವು ಸಿಸ್ಟಮ್ ನಲ್ಲಿ ನಾವು ಮಾಡಿದ್ವಿ ಸರ್. ವರ್ಟಿಕಲ್ ಹಿಂಗ್ ಒಂದು ಲೈನ್ ನಲ್ಲಿ ನಮ್ಮ ಅದರದ್ದು ನಮ್ಮ ಶೆಡ್ಡಿನ ಮೇಲೆ ಏನ್ ಅಂತರ ಇರ್ತದಲ್ಲ ಸರ್, ಅದರ ಆಧಾರದ ಮೇಲೆ ಅವು 141 ಬ್ಯಾಗ್ ಕೊಡ್ತಾವ ಸರ್. ನಮ್ದು 9.5 ಫೂಟ್ ಹೈಟಿಗೆ ಇದೆ ರೀ, ನಮ್ದು ಮೇಲೆ ಒಂದ್ ಅರ್ಧ ಫೂಟ್ ಹೋಗ್ತದ, ಕೆಳಗಡೆ 1 ಫೂಟ್ ಬಿಟ್ಟಿರ್ತೀವಿ. ನಮ್ ಒಂದ್ ಲೈನಿಗೆ 7 ಬ್ಯಾಗ್ ಕೂಡ್ತಾವ ಸರ್, 7-8 ಬ್ಯಾಗ್ಗಳನ್ನ ನಾವು ಕೂಡಿಸ್ತೀವಿ ಸರ್. ಇದಕ್ಕ ಬೇಕಾಗುವ ಸಾಮಗ್ರಿಗಳಂತಂದ್ರ ಮೊದಲೇದಾಗಿ ಈಗ ಶೆಡ್ಡಿಂದೆಲ್ಲ ಮುಗಿತು ಸರ್. ನಂತರ ಬೇಕಾಗುವ ಸಾಮಗ್ರಿಗಳು ಅಂತಂತಂದ್ರೆ ಇದಕ್ಕೆ ಯಾವುದೇ ನಮ್ಮ ಕೃಷಿ ತ್ಯಾಜ್ಯಗಳನ್ನು ಬಳಸಿ ಈ ಕೃಷಿಯನ್ನ ಮಾಡಬಹುದ್ರಿ, ಅಣಬೆಯನ್ನ ಬೆಳಿಬಹುದು. ಕೃಷಿ ತ್ಯಾಜ್ಯ ಅಂತಂದ್ರೆ ಹೆಂಗಂದ್ರೆ ಸರ್, ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮದು ಭತ್ತದ ಹುಲ್ಲು ಆಗಿರ್ಬೋದು ಸರ್, ತೊಗರಿ ಹೊಟ್ಟಾಗಿರ್ಬೋದ್ರಿ, ಗೋಧಿ ಹೊಟ್ಟಾಗಿರ್ಬೋದು, ನಮ್ದು ಮೆಕ್ಕೆಜೋಳದ ಲಡ್ ಬರ್ತದಲ್ಲ ಸರ್, ಅದನ್ನ ಏನ್ ಮಾಡಿದ್ರಿ, ಪೌಡರ್ ಮಾಡ್ಕೊಳ್ಳೋದು ಸರ್. ಆ ಬರೀ ಲಡ್ನೆ ನಾವು ಇದು ಮಾಡ್ಲಿಕ್ಕೆ ಬರಲ್ರಿ, ಪೌಡರ್ ತರ ಮಾಡ್ಕೊಂಡು ನುಚ್ಚು ಲೆವೆಲ್ಗೆ ಅದನ್ನು ಒಡಸ್ಕೊಂಡು ಅದನ್ನ ನಾವು ಯೂಸ್ ಮಾಡ್ಕೊಂಡು ಅದರಲ್ಲಿ ಕೂಡ ಬೆಳಿಬಹುದ್ರಿ. ಈಗಿನ ಜಮೀನ್ ಇದ್ದವ್ರದ್ದು ಎಷ್ಟೋ ಜನ ಗೋಧಿ ಹೊಟ್ಟಿಗೆ ಅದಕ್ಕೆಲ್ಲ ಉರಿ ಹಚ್ಚಿ ಸುಟ್ಟು ಬಿಡ್ತಾರ್ರಿ, ಅವನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಅಣಬೆ ಕೃಷಿನ ಮಾಡಬಹುದು. ಅಂದ್ರೆ ಕಸದಿಂದ ರಸವನ್ನ, ಕಸದಿಂದ ರಸ ಸರ್, ಎಕ್ಸಾಕ್ಟ್ಲಿ ಸರ್, ಕಸದಿಂದ ರಸನೇ ಆಗ್ತದೆ ಇದು. ನಾವು ನಮ್ಮ ಏನ್ ಹೊಟ್ಟುಗಳು ಇರ್ತಾವಲ್ರಿ ಅವನ್ನೆಲ್ಲ ಬೇರೆಯವ್ರಿಗೆ ಕೊಡ್ತಿರ್ತೀವಿ, ಇಲ್ಲ ಅಂದ್ರೆ ಅದಕ್ಕೆ ಇದನ್ನ ಮಾಡ್ತಿರ್ತೀವಿ, ಅಂತದ್ರಲ್ಲಿನೇ ಈ ಕೃಷಿನ ಆರಂಭ ಮಾಡಬಹುದು ಸರ್. ಇದು ಯಾವ ತರ ಮಾಡ್ಬೇಕಂತಂದ್ರೆ, ಪ್ರಥಮವಾಗಿ ಅದನ್ನ ನಾವೇನ್ ಹುಲ್ ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಸರ್, ಅದನ್ನ ಕುದಿಸ್ಬೇಕಾಗ್ತದ್ರಿ. ಹಾ, ಬಾಯ್ಲಿಂಗ್ ಮೆಥಡ್ ಅಲ್ಲಿ ನಾವು ಒಂದ್ 100 ಡಿಗ್ರಿಗೆ ಒಂದು ನಾವು ಬೋಗೋಣೆ ಆಯ್ತು, ಇಲ್ಲಾಂದ್ರೆ ಬ್ಯಾರಲ್, ನಾವು ಬ್ಯಾರಲ್ ಯೂಸ್ ಮಾಡ್ತಾ ಇದ್ವಿ ಸರ್, ಕೆಬ್ಬಣದ ಬ್ಯಾರಲ್. ಅದರಲ್ಲಿ ಪೂರ್ತಿ ನೀರ್ ಹಾಕ್ಬಿಟ್ಟು ನಂತರ ಅದರಲ್ಲಿ ನಮ್ಗೆ ಏನು ಕೃಷಿ ತ್ಯಾಜ್ಯ ಇರ್ತದಲ್ರಿ, ಉದಾಹರಣೆಗೆ ನಾನು ಭತ್ತದ ಹುಲ್ಲನ್ನ ಯೂಸ್ ಮಾಡ್ತೇನ್ರಿ, ನಾನು ರಾಯಚೂರು ಡಿಸ್ಟಿಕ್ಟ್ ಸಿಂಧನೂರು ತಾಲೂಕಲಿದ್ದ ಭತ್ತದ ಹುಲ್ಲನ್ನ ತಗೊಂಡ್ಬರ್ತೇನ್ರಿ. ಯಾಕಂದ್ರೆ ಅದು ಎಲ್ಲಾದ್ರಕ್ಕಿನ್ನ ಚಲೋ ಒಳ್ಳೆಯ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಹೆಚ್ಚಿಗೆ ಬರಬೇಕಂದ್ರೆ ಭತ್ತದ ಹುಲ್ಲು ಈ ಬೆಳೆಗೆ ಸೂಕ್ತ ಆಗ್ತದ್ರಿ, ಆಗ ಬಹಳ ಸೂಕ್ತ ಆಗ್ತದ್ರಿ. ಅದರ ನಂತರ ಉಳಿದಿದ್ವೆಲ್ಲ ಬರ್ತಾವ್ರಿ, ಒಂದು ಕೆಲವೊಂದಿಷ್ಟು ಏನಂದ್ರೆ ಒಂದು 150 ಗ್ರಾಮ್ನಲ್ಲಿ ಕಡಿಮೆ ಬರಬಹುದು ಅಷ್ಟೇ, ಉಳಿದಿದ್ದು ಬರ್ತದೆ, ಏನ್ ತೊಂದರೆ ಇಲ್ಲ. ನಮ್ಗೆ ಫ್ರೀ ಆಗಿ ಸಿಗ್ತದಂದ್ರೆ ನಮ್ಮ ನಾವು ಕೃಷಿ ತ್ಯಾಜ್ಯನ ಬಳಸ್ಕೊಂಡ್ವಿ ಅಂದ್ರೆ ಅಲ್ಲೇ ನಮಗೆ ಅರ್ಧ ಲಾಭ ಆಗ್ಬಿಡ್ತದ್ರಿ. ಅದು ಆಯ್ತು ಸರ್, ಅಲ್ಲಿಂದ ನಾವೇನು ಅದನ್ನ ಉಳ್ಳಾಗಡ್ಡಿ ಪಿಸಿವಿ ಬರ್ತದಲ್ಲ ಸರ್, ಅದರಲ್ಲಿ ಪೂರ್ತಿ ಅದನ್ನ ಭತ್ತದ ಹುಲ್ಲನ್ನು ಒತ್ತಿ ಅದನ್ನ ಕಟ್ಟಿ ಆ ಬ್ಯಾರಲ್ ನಲ್ಲಿ ಪೂರ್ತಿ ಮುಣುಗಿಸ್ಬಿಡ್ತೀವಿ ಸರ್. ಮುಣುಗಿಸಿ ಕೆಳಗಡೆ ಒಲೆ ಹಚ್ತೀವ್ರಿ, ಅದನ್ನ ಒಂದು ಮಿನಿಮಮ್ ಒಂದು 3 ತಾಸು ನಾವು ಅದನ್ನ ಕುದಿಸ್ತೀವಿ ಸರ್. ಕುದಿಸ್ತೀವಿ, ಕುದಿಸಿದ ನಂತರ ಮತ್ತೆ ಅದನ್ನ ಚೀಲನ ಹೊರಗೆ ತೆಗೆದು ಒಂದು ಕಟ್ಟಿ ಮೇಲಿಟ್ಟು ಅದನ್ನ ನೀರೆಲ್ಲ ಬಸದ ನಂತರ ಏನದಲ್ರಿ, ಅಲ್ಲಿದ್ದ ಮತ್ತೆ ಒಂದು ಕಾಗದನಲ್ಲಿ ತಾಡ್ಪತ್ರಿ ಅಂತೀವಲ್ರಿ, ಹಾ ಆ ತರ ಕಾಗದನಲ್ಲಿ ಅದಕ್ಕೆಲ್ಲ ಪೂರ್ತಿ ಸ್ಯಾನಿಟೈಸ್ ಮಾಡ್ಕೊಂಡಿವ್ರಿ. ಸ್ಯಾನಿಟೈಸ್ ಮಾಡ್ಕೊಂಡು ನಮ್ದು ಹುಲ್ಲನ್ನ ಕುದಿಸಿದ್ದನ್ನ ಅಲ್ಲಿ ಆರೆ ಹಾಕ್ತಿವಿ ಸರ್. ಮತ್ತೆ ಈ ಕುದಿಸಿದ ಹುಲ್ಲನ್ನ ಅಲ್ಲಿ ಹಾಕ್ಬೇಕು, ಆರೆ ಹಾಕ್ಬೇಕು ಸರ್. ಮತ್ತೆ ಅದ ಏನಾಗ್ಬೇಕ್ರಿ, ಡ್ರೈ ಆಗ್ಬೇಕು ಸರ್. ಮಿನಿಮಮ್ ಅದ ಏನಿಲ್ಲ ಅಂದ್ರೂ ಒಂದು 70-75% ತಿರ್ಗಾ ಒಣಗಿಸ್ಬೇಕು ಸರ್. ಅದನ್ನ ಒಣಗಿಸ್ಬಿಟ್ಟು ಈ ಕೈಲೆ ಮುಟ್ಟಿದ್ರೆ ಬರೇ ಒಂದು ಹಸಿ ಐತಪ್ಪ, ಒಂದಿಟ್ಟು ನಮ್ಮ ಐತಿ, ಅದಕ್ಕೆ ಕೈಗೆ ಒಟ್ಟ ನೀರು ಹತ್ತಬಾರ್ದ್ರಿ. ಈ ತರ ಪ್ರಮಾಣದಲ್ಲಿ ನಾವು ಅದನ್ನ ಇದು ಮಾಡ್ತಾ ಇದ್ವಿ ಸರ್. ಅಲ್ಲಿಂದ ನಾವೇನಿರ್ತದ ಬೀಜ, ಇದ್ರದೇ ಸ್ಪಾನ್ ಅಂತ ಹೇಳಿ ಕರಿತೀವ್ರಿ ನಮ್ದ್ರಲ್ಲಿ, ಅದು ಬೀಜಗಳನ್ನ ನಾವು ಬೆಂಗಳೂರಿಂದಾನೇ ತರಿಸ್ಕೊಂಡಿರ್ತೀವ್ರಿ. ಅದನ್ನ ಅದರಲ್ಲಿ ಬ್ಯಾಗ್ ನಲ್ಲಿ ಹುಲ್ಲು ಬೀಜ ಎರಡು ಬಿಟ್ಟರೆ ಮತ್ತೆ ಏನು ಇದಕ್ಕೇನು ಬಳಕೆ ಆಗೋದಲ್ಲ ಸರ್. ಇವ ಉಳಿದಿದ್ವಿ ಏನು ಕೆಲವೊಂದು ಸಣ್ಣ ಪುಟ್ಟ ಸಾಮಾನು, ಪ್ಲಾಸ್ಟಿಕ್ ಕವರ್ ಬೇಕಾಗ್ತದೆ ಸರ್, ಮತ್ತೆ ನಂತರ ರಬ್ಬರ್ ಬೇಕಾಗ್ತದೆ, ಇದರದೇ ಒಂದು ಸಪ್ರೇಟ್ ಪ್ಲಾಸ್ಟಿಕ್ ಕವರ್ ಬರ್ತದ್ರಿ. ಅದು ಬಿಟ್ಟರೆ ಸ್ವಲ್ಪ ಸ್ಯಾನಿಟೈಸರ್, ಇವು ಎಲ್ಲ ಒಂದು ಸ್ವಲ್ಪ ಇದು ಏನದಲ್ರಿ, ಸೂಕ್ಷ್ಮಿ ಇದೆ ಬೆಳೆ, ಹಾ ಏನದಲ್ಲ, ಇದಕ್ಕೆ ಸ್ವಲ್ಪ ನಾವು ಸ್ವಚ್ಛತೆಯನ್ನು ಭಾಳ ಕಾಪಾಡ್ಕೋಬೇಕಾಗ್ತದ್ರಿ. ಆ ರೀತಿ ಪದ್ಧತಿ ಒಳಗೆ ನಾವು ಇದಕ್ಕೆ ಕೃಷಿಯನ್ನ ಮಾಡ್ತಾ ಇದ್ದೀವಿ. ಈ ಅಣಬೆ ಕೃಷಿ ಮಾಡ್ಬೇಕಂದ್ರೆ ಪೂರ್ತಿ ಅದ ಶೆಡ್ ಮತ್ತೆ ಅದರ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರ್ಬೇಕು ಸರ್, ಹೈಜೀನ್ ಮೇಂಟೈನ್ ಮಾಡ್ಬೇಕಾಗ್ತದ್ರಿ, ಬಹಳ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಪ್ರತಿ ಸಲ ಯಾರೋ ಬಂದ್ರು ಅಂತ ಹೇಳಿ ನಾವು ನಮ್ಮ ಶೆಡ್ ಅನ್ನ ತೆಗೆದು ಇದು ಮಾಡಿ ಆ ತರ ಇದು ಆಗುದಿಲ್ಲ ಸರ್. ಇದರ ಈ ಅಣಬೆ ಕೃಷಿಗೆ ಯಾವ್ದಾದ್ರು ರೋಗಗಳು ಬರ್ತಾವನ್ರಿ? ಹಾ ಸರ್, ಇದರಲ್ಲಿನೂ ರೋಗಗಳು ಬರ್ತಾವ ಸರ್. ಸೈಂಟಿಫಿಕ್ ಭಾಷೆ ಒಳಗೆ ಇದಕ್ಕೆ ಬ್ಲ್ಯಾಕ್ ಮೋಲ್ಡ್ ಮತ್ತೆ ಗ್ರೀನ್ ಮೋಲ್ಡ್ ಅಂತ ಹೇಳಿ ಎರಡು ನಮಗೆ, ಒಂದು ಹಸಿರು ಪಾಚಿದು ಒಂದು ರೋಗ ಬರ್ತದೆ ಸರ್, ಗ್ರೀನ್ ಮೋಲ್ಡ್, ಬ್ಲ್ಯಾಕ್ ಮೋಲ್ಡ್ ಅದು ಕರಿದು ಬರ್ತದೆ ಸರ್ ಪಾಚಿ, ಅವು ಎರಡು ರೋಗಗಳು ಇದಕ್ಕೆ ಬರ್ತದ್ರಿ. ಇವು ಎರಡೂ ನಾವೇನು ಸ್ವಚ್ಛತೆ ಮೇಲೆ ಬರ್ತದೆ ಸರ್, ಕೆಲವೊಂದು ವಾತಾವರಣದಿಂದನೂ ಬರ್ತದೆ, ಕಣ್ಣಿ ಕಾಣಲ ಸೂಕ್ಷ್ಮಾಣ ಜೀವಿಗಳಿಂದನೂ ಬರ್ಲಿಕ್ಕೆ ಸಾಧ್ಯ ಇರ್ತದೆ, ಅದನ್ನೇನು ನಾವೇನು ತಡಿಲಿಕ್ಕೆ ಆಗಂಗಿಲ್ಲರಿ. ಇದಕ್ಕೆ ಮತ್ತೆ ರೋಗದಲ್ಲಿ ಇದೇನು ಒಂದು ರೋಗ ಬಂತಂದರೆ ಆ ಬ್ಯಾಗುಗಳನ್ನು ನಾವು ತೆಗೆದು ಒಗೆದು ಬಿಡ್ತೀವಿ ರೀ ನಮ್ಮ ಶೆಡ್ಡಿಂದ. ನಾವು ಇದನ್ನು ಪ್ರತಿದಿನ ಅಬ್ಸರ್ವೇಷನ್ ಮಾಡ್ತಿರ್ತೀವಿ ರೀ, ಎಲ್ಲಾನು ನೋಡ್ತಾ ಇರ್ತೀವಿ. ಯಾವುದಾದ್ರೂ ಬ್ಯಾಗ್ಗೆ ಅದು ರೋಗ ಬಂದಿದೆ ಅಂತ ನಮಗೆ ಗುರ್ತಾಯ್ತಂದ್ರೆ ಆ ಬ್ಯಾಗನ್ನ ತೆಗೆದು ಬಿಡ್ತೀವಿ ಸರ್. ಈ ಅಣಬೆ ಕೃಷಿಯಲ್ಲಿ ರೋಗಗಳು ಬರ್ತಾವ ಅಂತ ಹೇಳಿದ್ರಿ, ಈಗ ಏನ್ರ ಸ್ಪ್ರೇ ಅದು ಮಾಡ್ತೀರಿನ? ಇಲ್ಲ ಸರ್, ಇದಕ್ಕೆ ಯಾವುದೇ ರೀತಿ ಸ್ಪ್ರೇ ಇಲ್ರಿ. ನಾವೇನು ನಮ್ಮ ಶೆಡ್ನಲ್ಲಿ ಇದಕ್ಕೆ ಒಂದು ರೆಕಮೆಂಡೆಡ್ ಮಾಡಿದ್ದು ಒಂದು ವಾತಾವರಣನ ನಾವು ಇದು ಮಾಡ್ಕೋಬೇಕಾಗ್ತದೆ. 70-80% ಹ್ಯುಮಿಡಿಟಿ ಇರಬೇಕು ಸರ್. ಕೃಷಿಯಲ್ಲಿ ರೋಗಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು? ಹತೋಟಿ ಅಂದ್ರೆ ಇದರಲ್ಲಿ ಏನೂ ಇಲ್ಲ ಸರ್, ಹತೋಟಿ ಮಾಡ್ಲಿಕ್ಕೆ ಬರಲ್ಲ. ನಾವು ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತಾ ನಮ್ದು ಏನು ನಾವು ಒಣಗಿಸುವ ಪ್ರಮಾಣ ಏನು ಹುಲ್ಲನ್ನ ಒಣಗಿಸುವ ಪ್ರಮಾಣ ಅದರಲ್ಲಿ ವ್ಯತ್ಯಾಸ ಆಯ್ತಂದ್ರು ರೋಗ ಬರ್ತದ್ರಿ. ಇಲ್ಲ ಅಂದ್ರೆ ಗಾಳಿ ಮೂಲಕ ಬರುವ ಚಾನ್ಸಸ್ ಇರ್ತದೆ, ಗಾಳಿಯಿಂದ ಬರೋದು ನಾವೇನು ಮಾಡ್ಲಿಕ್ಕಾಗಲ್ರಿ. ಇದೇನು ಸ್ವಚ್ಛತಾ ಮೇಂಟೈನ್ ಮಾಡೋದು ಏನು ಇರ್ತದಲ್ರಿ, ಹೈಜೀನ್ ಮೇಂಟೈನ್ ಮಾಡೋದು, ಅದರಲ್ಲಿ ನಾವು ಸರಿಯಾಗಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಅರ್ಧ ರೋಗಗಳನ್ನು ಹತೋಟಿ ಮಾಡಬಹುದು. ಇದು ಬಂದ ನಂತರ, ಒಂದ್ ವೇಳೆ ರೋಗ ಬಂತು, ಬಂದ ನಂತರ ನಾವು ಯಾವುದೇ ತರ ಎಣ್ಣೆ ಗೊಬ್ಬರ ಅದಕ್ಕೆ ಸಿಂಪಡಣೆ ಮಾಡಂಗಿಲ್ರಿ. ಇದಕ್ಕೆ ಮಾಡಿದ್ರು ನಮ್ಮ ಬೆಳೆ ಉಳಿಯುವುದಿಲ್ಲ. ಇದೇನ್ರಿ ಪೂರ್ತಿ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರು ಅಂದ್ರೆ ಇದು ಸಾವಯವ ಆಹಾರ ಅಂತ ಹೇಳ್ಬೋದು. ಹೌದೌದು ಸರ್, ಸಾವಯವ ಆಹಾರ ಸರ್. ಈ ಅಣಬೆಯ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಐತ್ರಿ? ಇದು ಬಹಳ ಪ್ರಮುಖ ಆಗ್ತದೆ ಸರ್ ಈ ಕೃಷಿಯಲ್ಲಿ, ಇಂಪಾರ್ಟೆಂಟ್ ಇದು. ಹೆಂಗಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ, ನಾನು 3 ವರ್ಷಲಿದ್ದ ಮಾರುಕಟ್ಟೆ ಒಳಗ ನೋಡ್ಲಿಕ್ಕತ್ತಿದ್ದು ನನ್ನ ಅನುಭವದ ಪ್ರಕಾರ ಸರ್ ಕಡಿಮೆ ಇದೆ ಸರ್ ಮಾರುಕಟ್ಟೆ. ಜನ ಇದ್ದಾರೆ ತಿನ್ನೋರು, ಅವರಿಗೆ ನಾವು ರೀಚ್ ಆಗಬೇಕಾಗ್ತದ. ಈ ಯಾವುದೇ ಒಂದು ಹೊಸ ತರ ಮಾಡಿರ್ತೀವಿ ಅಂದಾಗ ನಾವು ಒಂದೇ ತಿಂಗಳಲ್ಲಿ ನಾವು ಅದನ್ನ ಅಭಿವೃದ್ಧಿ ಆಗಿ ಬಿಡಬೇಕು ಅಂತಂದ್ರೆ ಕಷ್ಟ ಆಗ್ತದ. ನಾವು ಅದಕ್ಕೆ ಆದಂತ ಒಂದು ಟೈಮ್ ಇರ್ತದ, ಅಲ್ಲಿ ತನಕ ನಾವು ಕಾಯ್ದಿವಪ್ಪ ಅಂದ್ರೆ ನಡೀತದೆ ಸರ್. ನಾನು ಫಸ್ಟ್ ಕೃಷಿ ಆರಂಭ ಮಾಡಿದಾಗ ಸರ್ ಅಣಬೆದ್ದು 1-1.5 ವರ್ಷ ತನಕ ನನಗೆ ಗ್ರಾಹಕರದು ಬಹಳ ಕೊರತೆ ಇತ್ತು ಸರ್. ಇವಾಗ 1.5 ವರ್ಷ ಆದ ನಂತರ ನನಗೆ ಗ್ರಾಹಕರದು ಒಂದು ಇದು ಆಗಿದೆ ರೀ ಅಲ್ಲಿಂದ ನಮ್ದು. ಅದಕ್ಕೆ ಅದೇ ಹೇಳ್ತಾ ಇದೀವಿ ನಾವೇನಂದ್ರೆ, ಸ್ವಲ್ಪ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಬೇಗ ಆಗಬೇಕನ್ನೋದು ಇದಾಗ್ತದೆ. ಅದಕ್ಕೆ ಏನದಲ್ಲ, ಸ್ವಲ್ಪ ಒಂದು ಕಾಲಾವಕಾಶ ಕೊಟ್ಕೊಂಡು ನಾವು ಅದರ ಪ್ರಕಾರ ಮಾಡಿದ್ವಿ ಅಂದ್ರೆ ಒಳ್ಳೆ ಇದು ಅದ ಸರ್. ತಾಳ್ಮೆ ಬಹಳ ಸರ್. ಹಾ ಸರ್, ಇದರಲ್ಲಿ ಏನ್ ನೆರಳಿನಲ್ಲೇ ಕುಂತು ಮಾಡುವ ಕೆಲಸ ಐತೆ ಸರ್ ಇದು ಅಣಬೆ ಕೃಷಿ. ನಾವೇನು ಬಿಸಿಲಿನಲ್ಲಿ ಹೊರಗೆ ಹೋಗುದು ಮಾಡುದು ಆ ತರ ಏನು ಇಲ್ರಿ, ಎಲ್ಲಾನು ನೆರಳಿನಲ್ಲೇ ನಮ್ಮ ಶೆಡ್ನಲ್ಲೇ ಕುಂತು ಮಾಡುವ ಕೆಲಸ ಆಗ್ತದ. ನಮ್ಮ ಮಲೆನಾಡು ಪ್ರದೇಶದ ಕಡೆ ಹೆಣ್ಮಕ್ಳೇ ಈ ಕೃಷಿಯನ್ನು ಮಾಡ್ತಿದ್ದಾರೆ. ಈ ತರ ಇದೆ ನಮ್ಮಲ್ಲಿ ರೈತ ಮಹಿಳೆಯರಿದ್ದಾರೆ, ರೈತರು ಅವರು ಇದನ್ನ ಸ್ವಲ್ಪ ಒಲವು ತೋರಿಸಿ ಮಾಡಿ ಮತ್ತೆ ಇದು ನಮ್ಮ ಬಿಜಾಪುರದಲ್ಲಿನೂ ಈ ಬೆಳೆಯನ್ನ ಪ್ರಸ್ತುತ ಆಗಬೇಕು, ದಿನ ಬಳಕೆ ಪ್ರಮಾಣ ಹೆಚ್ಚಾಗಬೇಕು ಎಲ್ಲಾರ್ದು ಅಂತ ಹೇಳಿ ವರ್ಕ್ ಅದ್ರ ಮೇಲೆ ಮಾಡ್ತಾ ಇದ್ದೀವಿ ಸರ್. ಈಗ ಈ ಅಣಬೆಯನ್ನ ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೇಳಿದ್ರಿ, ಹಾ ಸರ್, ಆದ್ರೆ ಯಾವ ರೀತಿ ಮಾಡ್ತೀರಿ? ನಮ್ಮದು ಪ್ರೊಡಕ್ಷನ್ ಎಷ್ಟು ಬರ್ತದೆ ಅಂದ್ರೆ ಉತ್ಪಾದನೆ 1-5 ಕೆಜಿ ಪ್ರತಿದಿನ ಉತ್ಪಾದನೆ ತೆಗಿತಾಯಿದ್ದೀವಿ ಸರ್. ಅದರಲ್ಲಿ ಕೆಲವೊಮ್ಮೆ ಬರೀ ಹಸಿದೇ ನಮ್ದು ಕಸ್ಟಮರ್ ಕೇಳಿದ್ರೆ ಗ್ರಾಹಕರು ಕೇಳಿದ್ರೆ ಅದನ್ನು ಕೊಟ್ಟು ಬಿಡ್ತೀವಿ ರೀ. ಈಗ ನಮ್ದು ಉತ್ಪಾದನೆ ಎಷ್ಟೈತೆ ಸರ್, ನಮ್ಮ ಇದರಲ್ಲಿ ನಾನು ಮತ್ತೆ ಯಾವುದೇ ತರ ಮಷಿನರಿ ಇರಲಾರ್ದನೆ ಒಬ್ಬನೇ ನಾನು ಸ್ವತಃ ನನ್ನ ಕೆಲಸದ ಮೇಲೆ ಮಾಡಿಕೊಂಡು 1-5 ಕೆಜಿ ತನಕ ಪ್ರತಿದಿನ ಉತ್ಪಾದನೆ ಮಾಡ್ತಾ ಇದ್ದೀನಿ ಸರ್. 5-6 ಕೆಲವೊಮ್ಮೆ 4 ಕೆಜಿ ಇನ್ನೇನು ಕೆಲಸ ಬಂದ್ರೆ ಹಿಂಗೆ ಈ ತರ ಅದು ವ್ಯತ್ಯಾಸ ಆಗ್ತಿರ್ತದೆ. ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಸರ್, ಸಾಧ್ಯದಷ್ಟು ಯಾರು ತಾಜಾ ಕೇಳ್ತಾರ ಫ್ರೆಶ್ ಮಶ್ರೂಮ್ ಕೇಳ್ತಾರ ಅವ್ರಿಗೆ ಕೊಡ್ತೀವಿ, ಗ್ರಾಹಕರಿಗೆ ಕೊಡ್ತೀವಿ ಸರ್. ಆ ಉಳಿದಿದ್ದೇನಿರ್ತದಲ್ರಿ, ಇದು ಬೇಗ ಕೆಟ್ಟೋಗ್ತದ ಈ ಬೆಳೆ. ಇದ್ರದ್ದು ಜೀವಿತಾವಧಿ ಇರುವುದೇ 3 ದಿನ ಸರ್, 2-3 ದಿನ. ಮುಂದೆ ನಾವು ಇದನ್ನು ಉಳಿಸ್ಕೊಳ್ಲಿಕ್ಕೆ ಆಗಂಗಿಲ್ಲ. ಅವಾಗ ಆ ಕಾರಣಕ್ಕೆ ಏನ್ ಮಾಡಿದ್ವಿ, ನಾವು ಮೌಲ್ಯವರ್ಧನೆ ಮಾಡಾಕತ್ತೀವಿ ಸರ್. ಮನೆಯಲ್ಲೇ ನಮ್ಮ ತಾಯಿಯವರೇ ಇದ್ರದ್ದು ಚಕ್ಲಿ ಮಾಡ್ತಿದ್ದಾರೆ ಸರ್, ಹಪ್ಪಳ ಮಾಡ್ತಾ ಇದ್ದಾರೆ. ಇದ್ರದ್ದು ನಾವು ಬಿಸಿಲಿಗೆ ಒಣಗಿಸಿ ಸನ್ ಡ್ರೈ ಮಾಡಿ ಅದನ್ನ ನಾವು ಪೌಡರ್ ಮಾಡಿ ಪೌಡರ್ ಫಾರ್ಮ್ನಲ್ಲಿನೂ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಮತ್ತೆ ನಮ್ದು ಇದ್ರದೇ ಬಿಸ್ಕೆಟ್, ಬ್ರೆಡ್, ಸೂಪ್ ಪೌಡರ್ ಈ ತರ ಇದನ್ನ ಮೌಲ್ಯವರ್ಧನೆ ಮಾಡಿ ನಮ್ಮ ಮನೆಯಲ್ಲೇನೆ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ ನ ತಯಾರು ಮಾಡಿನೇ ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಸರ್. ಈ ತರ ಎಲ್ಲ ನಾವು ಏನ್ರಿ ಬೈ ಪ್ರಾಡಕ್ಟ್ಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರ್ತಾ ಇದ್ದೀವಿ ಸರ್. ಇದನ್ನ ನಮ್ಮದೇ ಆದ ಕಂಪ್ನಿ ಸರ್, ನಮ್ದು ಅಣಬೆ ಕೃಷಿ ಏನು ಸ್ಟಾರ್ಟ್ ಮಾಡಿದೀವಲ್ಲ ಸರ್, ಇದಕ್ಕೊಂದು ನಮ್ದು ಕಂಪ್ನಿಗೆ ಹೆಸರಿಡಬೇಕಂತ ಹೇಳಿ ನಾವು ಮಿಸ್ಟಿಕ್ ಮಶ್ರೂಮ್ ಅಂತ ಹೇಳಿ, ಮಿಸ್ಟಿಕ್ ಅಂತಂದ್ರೆ ಯೋಗಿ ಅಂತ ಅರ್ಥ ಸರ್. ಇದನ್ನು ನಮ್ಮ ತಮ್ಮರ ಸೂಚನೆ ಸರ್, ಸಲಹೆ. ಹೌದ್ರಿ, ನಮ್ಮ ಸಹೋದರನ ಸಲಹೆ ಮೇರೆಗೆ ನಾವು ಇದನ್ನ ಮಿಸ್ಟಿಕ್ ಅಂತ ಹೇಳಿ ಆ ಇದರ ಮೇಲೆ ಹೆಸರ ಮೇಲೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸರ್. ನಮ್ದು ಫುಡ್ ಲೈಸೆನ್ಸು ಇದೆ ಸರ್ ಇದ್ರದ್ದು, ಎಲ್ಲ ತರ ಅದಕ್ಕೆ ಏನ್ ಬೇಕಾಗ್ತದ ಅದನ್ನೆಲ್ಲ ಪ್ರಿಕಾಷನ್ಸ್ ತಗೊಂಡೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸರ್. ಈ ಅಣಬೆ ಸೇವನೆಯನ್ನ ಎಲ್ಲರೂ ಮಾಡಬಹುದು, ಆದ್ರೆ ಈ ಅಣಬೆ ಸೇವನೆಯಿಂದ ಆಗುವಂತ ಆರೋಗ್ಯದ ಲಾಭಗಳು ಏನಾದ್ರೂ ಅದಾವ್ರಿ? ಅಣಬೆ ಸೇವನೆಯಿಂದ ಸರ್ ತುಂಬಾ ಉಪಯೋಗಗಳಿದಾವ ಸರ್, ಬಹಳ ಅಂದ್ರೆ ಬಹಳ. ಅದು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಇದರಲ್ಲಿ ಇದನ್ನ ಒಂದು ಉತ್ಕೃಷ್ಟ ಆಹಾರ ಅಂತ ಹೇಳ್ಕೊಳ್ತಾರೆ ಸರ್. ಮತ್ತ ನಂತರ ಏನ್ ಮಾಡ್ತಾರೆ, ಇದಕ್ಕೆ ಸಸ್ಯಾಹಾರಿ ಮಾಂಸ ಅಂತ ಹೇಳಿ ಕರೀತಾರೆ. ಏನಂದ್ರೆ ಇದು ಯಾಕೆ ಈ ತರ ಕರೀತಾರ ಅಂತಂದ್ರೆ, ಈಗ ನಾವು ಬಲವಾದ ಆಹಾರ ಅಂತ ಅಂದ್ಕೊಳ್ಳ ಮಾಂಸ ಅಂತ ನಾವು ತಿಳ್ಕೊಂತೀವಿ. ಇದು ಅದಕ್ಕೆ ಸರಿಸಾಟಿಯಾಗಿ ಇದು ಏನ್ ಮಾಡ್ತದ, ಕೆಲಸ ಮಾಡ್ತದ ನಮಗೆ ಇದು ಸಾವಯವ ಪದ್ಧತಿಯಲ್ಲಿ. ಮತ್ತೆ ಇದನ್ನ ಕೆಲವೊಂದಷ್ಟು ಜನ ಏನ್ ಮಾಡ್ಬಿಟ್ಟಿದ್ದಾರೆ, ಮಾಂಸಾಹಾರದಲ್ಲಿ ಬರ್ತದ ಆ ಪ್ರಭೇದದಲ್ಲಿ ಅಂತ ತಪ್ಪು ಕಲ್ಪನೆ ಅದ. ಈ ಮೂಲಕ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಪ್ಯೂರ್ಲಿ ವೆಜ್ ಅದ ಸರ್. ಹಾ, ಪೂರ್ತಿ ಸಸ್ಯಾಹಾರ ಇದೆ. ಇದರ ಸೇವನೆಯಿಂದ ಸರ್ ಬಿ ಪಿ ರೀ, ಶುಗರ್, ಹಾರ್ಟ್ ಹೆಲ್ತ್ ಸರ್, ಮತ್ ಕ್ಯಾನ್ಸರ್, ಮತ್ತೆ ರೋಗ ನಿರೋಧಕ ಶಕ್ತಿ ಇವಾಗ ಎಲ್ಲ ಬಹಳ ಕಡಿಮೆ ಇದೆ ಸರ್. ಆಹಾರ ಪದ್ಧತಿನೇ ಆತರ ಆಗಿಬಿಟ್ಟಿದೆ. ಅದಕ್ಕೆ ಇದು ಸಮತೋಲಿತ ಆಹಾರ ಅದ. ನಾವು ವಾರದಲ್ಲಿ ಒಂದು ಬೇರೆ ಆದ್ರೂ ಆ ಅಣಬೆಯನ್ನ ಸೇವನೆ ಮಾಡ್ಕೊಂತ ಬಂದ್ರೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು, ನಮ್ಮ ಮನೆಯವರ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೋಬಹುದು. ನಂತರ ಇದರದು ಪ್ರೋಟೀನ್ ರಿಚ್ ಇರ್ತದೆ ಸರ್, ಇದರಲ್ಲಿ ಪ್ರೋಟೀನ್ ಹೇರಳವಾಗಿರ್ತದೆ. ಮತ್ತೆ ವಿಟಮಿನ್ ಡಿ ಬರ್ತದಲ್ಲ ಸರ್, ಅದು ಬಹಳ ದೇಹಕ್ಕೆ ಅವಶ್ಯಕ ಅದ. ಆ ವಿಟಮಿನ್ ಡಿನೂ ಇದರಲ್ಲಿ ಹೇರಳವಾಗಿರ್ತದೆ ಸರ್. ನಂತರ ಮೆಂಟಲ್ ಹೆಲ್ತ್ ಸರ್, ಈ ಮಾನಸಿಕ ಒತ್ತಡ, ಈಗಿನ ಜಂಜಾಟ ಬಹಳ ಆಗಿಬಿಟ್ಟದ, ಹೊರಗಿನ ಕೆಲಸದ ಒತ್ತಡ ಅದು ಇದು, ಅವ್ರಿಗೆ ಮೆಂಟಲ್ ಹೆಲ್ತ್ ಸ್ಟ್ರೆಸ್ ಒತ್ತಡ ಇದ್ದವ್ರಿಗೆ ಅವರು ಇದನ್ನು ಸೇವನೆ ಮಾಡೋದ್ರಿಂದ ಅದನ್ನು ಅವರಿಗೆ ಅನುಕೂಲ ಆಗ್ತದೆ ಸರ್. ನಂತರ ಇದನ್ನ ತೂಕ ಸ್ಥೂಲಕಾಯ ಇದ್ದ ಸರ್, ವೇಟ್ ಜಾಸ್ತಿ ಇರೋದು ಅವು ಎಲ್ಲ, ಇದು ಜೀರೋ ಫ್ಯಾಟ್ ಸರ್, ಇದು ಜೀರೋ ಫ್ಯಾಟ್ ಇರ್ತದೆ, ಇದರಲ್ಲಿ ಕೊಬ್ಬಿನಾಂಶ ಜೀರೋ ಇರ್ತದ್ರಿ. ಅದಕ್ಕೆ ಇದರದು ಸೇವನೆಯಿಂದ ಒಳ್ಳೆ ಅವರಿಗೆ ಇದಾಗ್ತದೆ ಸರ್. ಈ ಅಣಬೆಯನ್ನ ಸೇವನೆ ಮಾಡುವುದರಿಂದ ಮಾನವನ ಸಂಪೂರ್ಣ ಆರೋಗ್ಯನ ಇದ್ರ ಮೇಲೆ ನಿಂತಿದೆ ಹೇಳ್ಬೋದು. ಎಸ್ ಸರ್, ಈ ಅಣಬೆ ಕೃಷಿಯ ಬಗ್ಗೆ ತಾವು ಕೂಡ ತರಬೇತಿ ಕೊಡ್ತೀರಿ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ನಮಗೆ ಹೇಳ್ರಿ. ಹಾ ಸರ್, ನಮ್ಮ ಮಿಸ್ಟಿಕ್ ಮಶ್ರೂಮ್ ವಿಜಯಪುರ್ ಸರ್, ಇದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದಿನದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತೇಳಿ ತರಬೇತಿ ಮಾಡ್ತೀವಿ ಸರ್. ಅದರಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೆ ಅವರಿಗೂ ಪ್ರಾಕ್ಟಿಕಲ್ಲಿ ಅಂದ್ರೆ ಹೆಂಗ ಸರ್, ಪೂರ್ತಿ ನಾವು ಹುಲ್ಲು ನಮ್ಮದು ಕುದಿಸಿಟ್ಟಿರ್ತೀವಲ್ಲ ಸರ್ ರಾ ಮಟೀರಿಯಲ್ಲು, ಅಲ್ಲಿಂದ ಹಿಡಿದು ಅವರು ಏನು ನಾನು ದಿನನಿತ್ಯ ಪ್ರತಿನಿತ್ಯ ಏನು ದಿನ ಅಲ್ಲಿ ನಮ್ಮ ಯೂನಿಟ್ನಲ್ಲಿ ಕೆಲಸ ಮಾಡ್ತೀನಿ, ಅದನ್ನು ಏನು ಶಿಬಿರಾರ್ಥಿಗಳು ಏನು ಬರ್ತಾರಲ್ಲ ಸರ್ ಟ್ರೈನೀಸ್, ಅವ್ರ ಕಡೆಯಿಂದಾನೇ ಪ್ರಾಕ್ಟಿಕಲ್ಲಿ ಅವರೇ ಕೈಯಲ್ಲೇ ಮುಟ್ಟಿ ಅವರೇ ಹುಲ್ಲನ್ನು ಒಣಗಿಸಬೇಕು, ಅವರಿಗೆ ಅದರದ್ದು ಗುರುತಾಗಬೇಕು ಸರ್ ಪದ್ಧತಿ. ಆ ತರ ಎಲ್ಲಾನು ಅವ್ರ ಕಡೆಯಿಂದ ಮಿನಿಮಮ್ ಒಂದು 4-5 ಬ್ಯಾಗ್ಗಳನ್ನ ಅವರು ತುಂಬಬೇಕಾಗ್ತದ್ರಿ ನಮ್ಮ ಎದುರಿಗೆ, ಅವರೇ ತುಂಬಿಕೊಂಡು ಅವರೇ ಎಲ್ಲ ಒಳಗಿನ ಏನು ನೆಲವು ಸಿಸ್ಟಮ್ ಕಟ್ಟುವುದಿರ್ತೈತಿ ಅದನ್ನೆಲ್ಲ ಮಾಡಿ ಅವ್ರದ್ದು ಬ್ಯಾಗ್ನ ಅಲ್ಲಿ ಇಟ್ಟು ಅವರು ಪೂರ್ತಿ ತಮ್ಮ ಹೆಸರು ವಿಳಾಸ ದಿನಾಂಕವನ್ನು ಬರೆದು ಹೋಗ್ಬೇಕು ಸರ್. 1 ತಿಂಗಳ ನಂತರ ಆ ಬ್ಯಾಗಿಂದು ನಾವು ಅವರಿಗೆ ಸ್ಟೇಟಸ್ ಕೊಡ್ತೀವಿ, ಈ ತರ ಬಂದಿದೆ ನೀವು ಮಾಡಿರೋದಂತ ಹೇಳಿ. ಇದು ಒಕ್ಕಲ್ತನೇ ಸರ್, ಇದು ಕೃಷಿನೇ ಅದ. ಇದರಲ್ಲಿ ನಾವು ಥೇರಿ ಹೇಳ್ಕೊಂಡ್ ಕೊಡ್ತೀನಿ ಅಂದ್ರೆ ಕಷ್ಟ ಆಗ್ತದ್ರಿ, ಪ್ರಾಕ್ಟಿಕಲಿ ಮಾಡೋ ಕೆಲಸ ಅವ್ರಿಗೆ ಕಲಿಸಬೇಕಾಗ್ತದ. ಆ ಒಂದು ಉದ್ದೇಶದಿಂದ ನಮ್ಮಲ್ಲಿ ಪೂರ್ತಿಯಾಗಿ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಇದು ಮಾಡ್ತೀವಿ ಸರ್. ಈ ಅಣಬೆ ಕೃಷಿ ಎಷ್ಟು ದಿನದಾಗ ಬರ್ತೈತ್ರಿ ಅದು? ಇದು ಈ ಬೆಳೆ ಸರ್ 1-30 ದಿನಗಳಲ್ಲಿ ನಾವು ಮೊದಲೇ ಕಟಾವನ್ನ ಮಾಡಬಹುದು ಸರ್ ಇದರಲ್ಲಿ. ಹಾ ಸರ್, ನಾವೇನು ಬ್ಯಾಗ್ ಪ್ಯಾಕಿಂಗ್ ಮಾಡಿದ ದಿನದಿಂದ ಹಿಡಿದು, ಉದಾಹರಣೆಗೆ ನಾವು 1ನೇ ತಾರೀಕಿಗೆ ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡಿ ಬಂದ್ರೆ ನಮಗೆ ವಾತಾವರಣ ಅನುಕೂಲ ಆಯ್ತಂದ್ರೆ 25ನೇ ದಿನಕ್ಕೆ ಮೊದಲನೇ ಕಟಾವ್ ಬರ್ತದೆ ಸರ್. 2ನೇ ಕಟಾವನ್ನ ನಾವು 8-10 ದಿನದ ಅವಧಿಯಲ್ಲಿ ನಾವು 2ನೇ ಕಟಾವ್ ಮಾಡ್ತೀವ್ರಿ, ಮತ್ತು 3ನೇ ಕಟಾವ್ ಮಾಡ್ತೀವಿ ಸರ್. 3ನೇ ಕಟಾವ್ನು 8-10 ದಿನ ಅವಧಿಯಲ್ಲಿನೇ ನಾವು 3ನೇ ಕಟಾವ್. ಒಟ್ಟು ಇದು ಏನ್ರಿ 45 ದಿನದ್ದು ಇದು ಲೈಫ್ ಸೈಕಲ್ ಇರ್ತದೆ ಸರ್, ಜೀವಿತಾವಧಿ ಇರ್ತದೆ. 3 ಮತ್ತೆ ಅದರದ್ದು ಬ್ಯಾಗಿಂದು ಹೆಲ್ತ್ ಕಂಡೀಷನ್ ಚಲೋ ಇತ್ತಂದ್ರೆ ನಾವೇನ್ ಮಾಡ್ತೀವಿ 4 ಅಥವಾ 5ನೇ ಕಟಾವನ್ನು ನಾವು ಮಾಡ್ಕೊಂತೀವಿ ಸರ್. ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠವ್ರೆ, ಈ ಅಣಬೆ ಕೃಷಿಯನ್ನ ತಾವು ಮಾಡ್ತಾ ಇದ್ದೀರಿ, ಈ ಅಣಬೆ ಕೃಷಿಯ ಭವಿಷ್ಯದ ಯೋಜನೆಗಳು ಏನಾದರೂ ಹಮ್ಮಿಕೊಂಡ್ರಿ ತಾವು? ಹಾ ಸರ್, ನಂದು ಮಿಸ್ಟಿಕ್ ಮಶ್ರೂಮ್ ವಿಜಯಪುರ, ಅದರದು ಇವಾಗ ಎಷ್ಟು ಅಂದ್ರೆ 1.5 ಕೆಜಿ ಪ್ರತಿದಿನ ನಾನು ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀನಿ ಸರ್. ಅದನ್ನ 50 ಕೆಜಿ ಮಾಡ್ಬೇಕನ್ನೋ ಇದರಲ್ಲಿ ಇದ್ದೀವ್ರಿ. ಅದಕ್ಕೆ ಇನ್ನೊಂದು 2 ಗುಂಟಾ ಪ್ಲಾಟು ನಮ್ಮದೇ ಖಾಲಿ ಇದ್ದವ್ರಿ, ಅದರಲ್ಲಿ ಇನ್ನೊಂದು ದೊಡ್ಡ ಶೆಡ್ ಮಾಡಿಕೊಂಡು ಅದರಲ್ಲಿ ಮಾಡಬೇಕಂತ ಇದೆ. ಮತ್ತೆ ನಮ್ಮಲ್ಲಿ ಈಗ ತರಬೇತಿ ಹೊಂದಿದವರು ಕೆಲವೊಂದಿಷ್ಟು ಜನ ಬಿಜಾಪುರದಲ್ಲಿ ಈಗ ರೆಡಿ ಮಾಡೋರಿದ್ದಾರೆ ಸರ್. ಆಲ್ರೆಡಿ ಎರಡು ರೆಡಿ ಆಗಿದಾವೆ ಸರ್, ಒಂದು ಅರಕೇರಿ ಸರ್, ಇನ್ನೊಂದು ಇಲ್ಲೇ ನಮ್ಮ ಬಿಜಾಪುರದ ಜಮಖಂಡಿ ರಸ್ತೆಗೆ ಹೊಂದಿಕೊಂಡು ಅಲ್ಲಿ ಒಂದು ಚಾಲು ಆಗುವುದು ಸರ್. ಇನ್ನೇನದ, ನಾವು ಎಲ್ಲರೂ ಕೂಡಿ ಒಂದು ಇದನ್ನು ಮಾಡಿಕೊಂಡು ಇದನ್ನು ಪ್ರಚಾರ ಮಾಡಿ ಹೆಚ್ಚೆಚ್ಚಿಗೆ ಜನ ಬಳಕೆ ಮಾಡಬೇಕು, ಬೆಳಿಬೇಕು. ಕನಿಷ್ಠ ಪಕ್ಷ ಅವರು ಮನೆಯವರ ತಿಂದ ಅವ್ರ ಕುಟುಂಬದ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋ ಒಂದು ಇದು ಅದ ಸರ್. ನಮ್ಮಲ್ಲಿ ಈ ಬಿಜಾಪುರದಲ್ಲಿ ಒಂದು ಐತ್ರಿ ಇದು ಅಣಬೆ ಅಂದ್ರೆ ಯಾರಿಗೂ ಗೊತ್ತಿಲ್ಲನೇ ಅನ್ನೋ ಒಂದು ಕಾರಣ ಅದ. ಅದಕ್ಕೆ ನನಗೆ ಅದು ಎಲ್ಲರಿಗೂ ಗುರ್ತಾಗಬೇಕು ಅನ್ನೋದು, ಆ ನಿಟ್ಟಿನಲ್ಲಿ ನಮ್ದು ಕೆಲಸ ನಡೀತಾ ಇದೆ ಸರ್. ಈಗ ಅಂದ್ರೆ ಎಲ್ಲಾ ಗ್ರಾಹಕರಿಗೆ ವಿಷಮುಕ್ತವಾದಂತಹ ಆಹಾರವನ್ನು ಕೊಡಬೇಕು ಅನ್ನೋದು ಸಂಪೂರ್ಣ ಆಹಾರ ಮಾರುಕಟ್ಟೆಯಲ್ಲಿ ಆರ್ಗಾನಿಕ್ ಸಾವಯವ ಅಂತ ಹೇಳ್ತಾರೆ ಸರ್, ಒಳಗೆ ಏನಿರ್ತದೋ ಯಾರಿಗೂ ಗೊತ್ತಿಲ್ಲ. ಇದನ್ನ ನಮ್ಮ ನಾವು ಎಷ್ಟು ನಾವು ಟ್ರಾನ್ಸ್ಪರೆಂಟ್ ಇದ್ದೀವಿ ಅಂದ್ರೆ ಅವ್ರು ನಮ್ಮಲ್ಲಿ ಬಂದು ನಮ್ಮ ಯೂನಿಟ್ ಅನ್ನ ಸರಿಯಾಗಿ ನೋಡಿಕೊಂಡು ಹೋಗ್ಬೋದು ಸರ್. ನಾವು ಬೆಳೆಯುವ ಪದ್ಧತಿ ಆಯ್ತು ಎಲ್ಲ ಆಯ್ತು, ಅದನ್ನ ಬಂದು ನೋಡಿಕೊಂಡು ನಾವು ಯಾವ ತರ ಸಾವಯವ ಕೃಷಿ ಪದ್ಧತಿಯಲ್ಲಿ ಅದನ್ನ ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ಕೊಂಡು ಹೋಯ್ದು ಅವರು ಬಳಕೆ ಮಾಡಬಹುದು ಸರ್. ತುಂಬಾ ಸಂತೋಷ ವಿರೂಪಾಕ್ಷಯ್ಯ ಅವರೇ. ಕೊನೆಯದಾಗಿ ಈ ಅಣಬೆ ಕೃಷಿಯನ್ನ ನಮ್ಮ ಯುವ ರೈತರು ಮಾಡಬೇಕು ಅನ್ನೋರಿಗೆ ಏನು ಕಿವಿ ಮಾತು ಹೇಳಕ್ ಬಯಸ್ತೀರಿ? ಕಿವಿ ಮಾತು ಅಂದ್ರೆ ಸರ್, ಕೆಲವೊಬ್ಬರಿಗೆ ಮಾಡಬೇಕನ್ನೋ ಇಚ್ಛ ಇರ್ತದ್ರಿ, ಆರ್ಥಿಕವಾಗಿ ಪ್ರಬಲ ಇರುವುದಿಲ್ಲ. ಈ ಕಾರಣಕ್ಕೆ ಏನದಲ್ಲ, ಅವರಿಗೆ ಸಣ್ಣ ಒಂದು ಇದರಲ್ಲಿ ದುಡ್ಡಿನಲ್ಲಿ ಸಣ್ಣ ಸ್ಥಳದಲ್ಲಿ ಮಾಡಿಕೊಂಡು ನೀವು ಆರ್ಥಿಕವಾಗಿ ನೀವು ಇದರಲ್ಲಿದ್ದ ಬೆಳಿಬಹುದು ಸರ್. ಈ ಅಣಬೆಯಿಂದ ಬೆಳಿಬಹುದು. ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಜಮೀನಿದ್ದವರು ಇವಾಗೆಲ್ಲಾನು ಸಮಗ್ರ ಕೃಷಿ ಪದ್ಧತಿ ಅಳವಡನೆ ಮಾಡ್ಕೊಂಡಿರ್ತಾರ್ರಿ. ಅವರು ಇದನ್ನ ಒಂದು ಅವ್ರ ಕುರಿ ಶೆಡ್ ಅಥವಾ ಕೋಳಿ ಶೆಡ್ ಏನೋ ಒಂದು ಸಣ್ಣ ತರ ಅದರಲ್ಲಿ ಹೊಲದಲ್ಲಿನೇ ಒಂದು ಮಾಡಿಕೊಂಡು ಎಲ್ಲ ರೈತರು ಇದನ್ನ ಬೆಳೆದ್ರಪ್ಪ ಅಂದ್ರೆ ನಮ್ಮ ಬಿಜಾಪುರದಲ್ಲಿ ಜಿಲ್ಲಾದ್ಯಂತ ಇದು ಅಣಬೆ ಅಂದ ಕೂಡನೆ ಎಲ್ಲರಿಗೂ ಗೊತ್ತಾಗುವಂಗ ಆಗ್ತದ. ಅದನ್ನ ನಾನು ಎಲ್ಲ ನಮ್ಮ ರೈತ ಬಾಂಧವರು, ಯುವ ರೈತರು, ಮನೆಯಲ್ಲಿರುವ ಅಕ್ಕ ತಂಗಿಯರು, ಮಹಿಳೆಯರಿಗೆ ಕೇಳ್ಕೊಂತೀನಿ. ಇದನ್ನ ಮನೆ ಮೇಲ್ಗಡೆನೂ ಮಾಡ್ಬೋದು ಸರ್, ಜಾಗ ಇತ್ತಂದ್ರೆ, ಒಂದು ಸಣ್ಣ ಜಾಗ ಇತ್ತಂದ್ರೆ ಆ ತರ ಅದನ್ನ ಇದನ್ನ ನಾವು ಅಣಬೆನ ವಿಜಯಪುರದಲ್ಲಿ ಎಲ್ಲರಿಗೂ ಪ್ರಚಲಿತ ಆಹಾರ ಆಗಬೇಕು ಅನ್ನುವಂಗ ನಾವು ಮಾಡಲಿ ಅನ್ನೋದು ನಂದು ಆಸೆ ಅದ ಸರ್. ತುಂಬಾ ಸಂತೋಷ. ಯಾರಾದರೂ ರೈತರು ನಿಮ್ ಜೊತೆ ಮಾತಾಡಿ ಈ ಅಣಬೆ ಕೃಷಿಯ ಕುರಿತು ಸಲಹೆ ಸೂಚನೆಗಳನ್ನು ಪಡಿಬೇಕಂದ್ರ ನಿಮ್ ನಂಬರ್ ಕೊಡ್ತೀರಿ? ಹಾ ಸರ್, ನನ್ನ ನಂಬರ್ ಸರ್ 6360458936. ಆತ್ಮೀಯರೇ, ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರ ನಂಬರ್ ಅನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 6364585936. ಒಳ್ಳೆಯದು ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರೇ, ಇಲ್ಲಿವರೆಗೆ ಈ ಅಣಬೆ ಕೃಷಿಯ ಕುರಿತು ನಮ್ಮ ರೈತರಿಗೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನನಗೂ ಇಲ್ಲಿಯವರೆಗೂ ಆಕಾಶವಾಣಿ ವಿಜಯಪುರದಲ್ಲಿ ಈ ಅತ್ಯಮೂಲ್ಯವಾದ ಅವಕಾಶವನ್ನು ನೀಡಿದ ಆಕಾಶವಾಣಿ ವಿಜಯಪುರದವರಿಗೆ ನನ್ನ ನಮಸ್ಕಾರಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರದ ಗಣೇಶ್ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರಗೊಂಡಿತು. ಸ್ನೇಹಿತರೆ, ಇದುವರೆಗೆ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರದ ಗಣೇಶ್ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ರಾಯನ್ ಸಾಳಿಂಕೆ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಂದಗೋಳು ಗ್ರಾಮದ ಶಾಂತಪ್ಪ ದ್ಯಾಮಪ್ಪ ಗುಂಡೇಕಾರ್ ಹಾಗೂ ಸಂಗಡಿಯರಿಂದ ಗೊಂದಲಿಗರ ಪದ. ಹೊಸಕೆಲಿಯ ಕೆಟ್ಟಿತ್ರಿ ಏನ ಹೇಳಲಿ ಮಾತಾ, ಮಣ್ಣಿನ ಕಲಾಗೆ ತಮ್ಮಗ ಮಾಡಲು ಗಾತ ಜೀಜಿ ಮಣ್ಣಿನ ಕಲಾಗ ತಮ್ಮಗ ಮಾಡಲು ಗಾತ ಜೀಜಿ ನಗ ಮುರುಗಿದು ತರ ಸಣ್ಣ ನಂಗಿ ಹುಟ್ಟಿದ್ದ ಒಳಗುಂಡ ಮುಂಡಾಸ ಬಂಗಾರ ತೈಲ ಕಟ್ಟಿದ್ದ ಜೀಜಿ ಎನ ತೈತ ಮಾಡಿ ಬಕ್ಷಿ ಹೊಣ್ಣ ತುಂಬಿದ್ದ ಅವನ್ನ ತಗೊಂಡ ಅಕ್ಕನ ಕರೀಲಿಕ್ಕೆ ಹೋದ ಜೀಜಿ ಇತ್ತು ಸನಿಪ ಹಳ್ಳ ಅಕ್ಕನ ಗಂಡ ಜಳಕ ಮಡಗ ಬಂದಿದ್ದ ಜೀಜಿ ಅವತೂರಣಿಂತ ಕೂಣ ಗುರುತ ಕಂಡ ಈಗ ಬಂದಾನಂತೇಳಿ ಮನೆಗೆ ಕರಕೊಂಡ ಬಂದ ಜೀಜಿ ಬಂತಕ್ಕ ಬಿದ್ದಳ ತಮ್ಮನ ಗುರಳೀಗ ಹರಿರಾಮ ಹೋದಾಜಿ ಬಾಬರು ತಮ್ಮ ಯಾಂಗಿದ್ದೀನಿ ಮಣಿಯಾಗ ಹರಿರಾಮ ಹೋದಾಜಿ ಅಳಗಾಡವ ಯಕ್ಕ ತುಂಬಿದ ಮಣಿಯಾಗ ಹರಿರಾಮ ಹೋದಾಜಿ ಅಳಗಾಡವ ಯಕ್ಕ ಪಾಡಿದ್ದೀನಿ ಮಣಿಯಾಗ ಹರಿರಾಮ ಹೋದಾಜಿ ಪಂಚಾಮೃತಂಗಡಗಿ ಉಣಿಸಿದಾಗ್ರಿ ತಮ್ಮಗ ಹರಿರಾಮ ಹೋದಾಜಿ ಕುಂಠಿದ ತಮ್ಮ ಕುಂಟು ಮಂತ್ರದ ಮ್ಯಾಗ ಹರಿರಾಮ ಹೋದಾಜಿ ಕುಂಠಂತ ತಮ್ಮ ಕುಂತನ ಮಂತ್ರದ ಮ್ಯಾಗ ಹರಿರಾಮ ಹೋದಾಜಿ ಸವಿ ಪ್ರೀತಿಯ ಮಾತಾ ಹೇಳತನ್ರಿ ಅಕ್ಕನ ಮುಂದ ಹರಿರಾಮ ಹೋದಾಜಿ ಮದನಾಡುರ ಒಳಗ ನದರ ಹೋತ್ರಿ ತಮ್ಮನ ತೈತದ ಮ್ಯಾಲ ಹರಿರಾಮ ಹೋದಾಜಿ ಬಾರಪ್ಪ ತಮ್ಮ ಬೋಸೋದು ನಿನ್ನಗ ಹರಿರಾಮ ಹೋದಾಜಿ ಬಾರಲ್ಲೋ ಬೆಣ್ಣ ಮೋಸೋದು ನಿನ್ನಗ ಹರಿರಾಮ ಹೋದಾಜಿ ಅದೇನವಯ್ಯಕ್ಕ ಬಿಡಿಸಿ